ಅನ್ನೋದು. ಆದರೆ ಈಗ ನಾವು ನೋಡ್ತಾ ಇರೋಂಗೆ ಇತ್ತೀಚಿನ ದಿನಗಳಲ್ಲಿ ಹತ್ತಿ ಇರ್ಬೋದು, ತೊಗರಿ, ಕಡಲೆ ಜೊತೆಗೆ ಜೋಳ ಇವೆಲ್ಲ ರೈತರಿಗೆ ಒಂದು ಉತ್ತಮ ಲಾಭವನ್ನು ನೀಡ್ತಾ ಇರೋ ಕಾರಣ ನಮ್ಮ ಅಗಸೆ ಬೆಳೆಯಲ್ಲಿ ಅಷ್ಟು ಲಾಭ ಇಲ್ದಿರೋ ಕಾರಣ ಇಲ್ಲಿ ನಮ್ಮ ಅಗಸೆಯಲ್ಲಿ ಪ್ರದೇಶ ಕಡಿಮೆ ಆಗ್ತಾ ಇರೋದನ್ನು ಒಂದು ಕಾರಣವನ್ನು ನಾವು ಹೇಳಬಹುದು. ಇನ್ನು ನಾವು ಈ ಉತ್ತರ ಕರ್ನಾಟಕದಲ್ಲಿ ನೋಡ್ತೋ ಅಂತಂದ್ರೆ ಅಗಸೆ ಬೆಳೆಯನ್ನು ಸಾಮಾನ್ಯವಾಗಿ ಹಿಂಗಾರು ಹಂಗಾಮಿನಲ್ಲಿ ಕಿರು ಎಣ್ಣೆ ಕಾಳುಗಳಾಗಿ ಬೆಳೀತಾ ಇದ್ದಾರೆ. ಹೌದು, ಎಣ್ಣೆ ಕಾಳಾಗಿ, ಕಿರು ಎಣ್ಣೆ ಕಾಳಾಗಿ. ಅದ್ರ ಜೊತೆಗೆ ಇದನ್ನ ಎಲ್ಲೆಲ್ಲಿ ಬೆಳಿಬೋದಪ್ಪ ಅಂತಂದ್ರೆ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಅಂದ್ರೆ 500-650 mm ಮಳೆ ಬೀಳುವಂತಹ ಪ್ರದೇಶ, ಮತ್ತೆ ತಗ್ಗು ಪ್ರದೇಶದಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಂತ ಪ್ರದೇಶಗಳಲ್ಲಿ, ಅದ್ರ ಜೊತೆಗೆ ಈ ಹಿಂಗಾರಿನಲ್ಲಿ ಏನಾದರೂ ಕಡಲೆ ಜೋಳನ ಬಿತ್ತನೆ ಮಾಡಿ ಅಲ್ಲಿ ಸರಿಯಾಗಿ ಮೊಳಕೆ ಬರದೇ ಏನಾದರೂ ಅದು ಫೇಲ್ ಆಯಿತು ಅಂತ ಸಂದರ್ಭದಲ್ಲೂ ಸಹ ಇದನ್ನು ನಾವು ತಡವಾಗಿಯೂ ಸಹ ಬಿತ್ತನೆ ಮಾಡಬಹುದು. ತಡವಾಗಿ ಅಂದರೆ 15-15 ತನಕ ಸಹ ನಾವು ಬಿತ್ತನೆ ಮಾಡಬಹುದು. ಈ ರೀತಿ ಬಿತ್ತನೆ ಮಾಡಿದಾಗೂ ಸಹ ಸುಮಾರು 60-70% ಇಳುವರಿಯನ್ನು ಕೊಡುವಂಥ ಸಾಮರ್ಥ್ಯ ಈ ಬೆಳೆಗೆ ಇದೆ. ಅಂತಂದ್ರೆ ಇದು ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಈ ಬೆಳೆನ ಬಿತ್ತಬಹುದು. ಸಾಮಾನ್ಯವಾಗಿ ಅಕ್ಟೋಬರ್ 15 ತನಕ ಬೆಸ್ಟ್, ಆದ್ರೆ ಎಲ್ಲಿ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ಸಂದರ್ಭದಲ್ಲಿ ಡಿಸೆಂಬರ್ 15 ತನಕ ಸಹ ನಾವು ಬಿತ್ತಬಹುದು ಈ ಬೆಳೆನ. ಈಗ ಅದಕ್ಕಿಂತ ಮೊದಲೇ ಈಗ ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೆಳೆ ಜಾಸ್ತಿ ಬೆಳೀತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರ್. ಈಗ ಉತ್ತರ ಕರ್ನಾಟಕದಲ್ಲಿ ನೋಡ್ತು ಅಂತಂದ್ರೆ ವಿಜಯಪುರದಲ್ಲಿ, ದೆನ್ ಬಾಗಲಕೋಟೆ ಹಾಗೂ ಗುಲ್ಬರ್ಗಾ ಬೀದರ್ನಲ್ಲಿ ಈ ಬೆಳೆ ಜಾಸ್ತಿ ಇದೆ. ಅದ್ರ ಜೊತೆಗೆ ಈ ಬೆಳೆನ ರಾಯಚೂರು, ಕೊಪ್ಪಳು ಮತ್ತೆ ಯಾದಗಿರಿಯಲ್ಲೂ ಸಹ ಈ ಬೆಳೆನ ಜಾಸ್ತಿ ಬೆಳೀತಾ ಇದೆ. ಈಗ ಈ ಬೆಳೆಯನ್ನ ನೀವು ಹೇಳ್ದಂಗೆ ಏಕ ಬೆಳೆಯಾಗೂ ಸಹ ನಾವು ಬೆಳೀಬಹುದು. ಅದ್ರ ಜೊತೆಗೆ ಹೆಚ್ಚು ಲಾಭವನ್ನು ಗಳಿಸಬೇಕು, ಅದ್ರ ಜೊತೆಗೆ ರೋಗಗಳು ಮತ್ತೆ ಕೀಟಗಳನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಹ ನಾವು ಇದನ್ನು ಅಂತರ ಬೆಳೆಯಾಗಿ ಶಿಫಾರಸು ಮಾಡ್ತಾ ಇದೀವಿ. ಇಲ್ಲಿ ಯಾವ್ದು ಪ್ರಮುಖ ಅಂತರ ಬೆಳೆ ಯಾವ್ದಪ್ಪ ಅಂತಂದ್ರೆ ಇದನ್ನ ನಾವು ಕಡಲೆ ಜೊತೆ ಬೆಳಿತೀವಿ. ಕಡಲೆ ಜೊತೆ 4 ಕಡಲೆ ಜೊತೆಗೆ 2 ಅಗಸೆ, ಇದೊಂದು ಒಂದು ಅತ್ಯುತ್ತಮವಾದ ಅಂತರ ಬೆಳೆ. ಅದ್ರ ಜೊತೆಗೆ ಇದನ್ನು ನಾವು ಜೋಳ ಜೊತೆಲೂ ಸಹ ಬೆಳಿಬಹುದು. ಅಂದ್ರೆ 2 ಜೋಳ, 1 ಅಗಸೆ ಅಥವಾ ಕುಸುಬೆ. ಕುಸುಬೆ ಜೊತೆಲೂ ಸಹ ನಾವು 2 ಕುಸುಬೆ ಹಾಗೂ 1 ಅಗಸೆ ಬೆಳಿಬಹುದು. ಇದರ ಜೊತೆಗೆ ಬಿಜಾಪುರದಲ್ಲಿ ಇದನ್ನ ಗೋಧಿ ಜೊತೆ ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಹೌದು, ಗೋಧಿ 2 ಅಗಸೆ ಈ ರೀತಿ ಬೆಳೀತು ಅಂತಂದ್ರೆ ಒಂದು ನಮಗೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿನೂ ಇರುತ್ತೆ, ಅದ್ರ ಜೊತೆಗೆ ರೈತರಿಗೆ ಉತ್ತಮವಾದಂತಹ ಲಾಭನೂ ಸಹ ದೊರಕುತ್ತೆ. ಈಗ ಪ್ರಾರಂಭದಲ್ಲಿ ಈ ಸದ್ಯ ಈ ಅಗಸೆ ಬೆಳೆ ಬಿತ್ತಲಿಕ್ಕೆ ಒಂದು ಸೂಕ್ತವಾದಂತಹ ಒಂದು ಕಾಲ ಸಮಯ ಅಂತಾನೆ ಹೇಳಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ರೈತ ಬಾಂಧವರು ಯಾವ ರೀತಿಯಾಗಿ ಸಿದ್ಧತೆ ಹೇಗೆ ಮಾಡಬೇಕು ಅಂತ ಹೇಳ್ತೀರಿ? ರೈತರು ಅಗಸೆಯನ್ನೇ ಬಿತ್ತಬೇಕು ಅನ್ನೋ ಉದ್ದೇಶ ಇರುವಂತವರು ಅಕ್ಟೋಬರ್ 15 November 15 ಒಂದು ಉತ್ತಮವಾದಂತಹ ಸಮಯ. ಈಗ ನಮ್ಗೆ ಬಿತ್ತನೆ ಮಾಡಬೇಕು ಅಂತಂದ್ರೆ ಪ್ರತಿ ಹೆಕ್ಟರ್ಗೆ ಒಂದು 20-25 kg ಅಂದ್ರೆ 1 10-12 kg ನಾವು ಬಿತ್ತನೆ ಬೀಜ ಬೇಕಾಗುತ್ತೆ ಅಂತ ಹೇಳ್ತೀವಿ. ಇದರ ಜೊತೆಗೆ 40 kg ಅಷ್ಟು ಸಾರಜನಕ, 20 kg ರಂಜಕ ಹಾಗೂ 20 kg ಪೊಟಾಶ್ ಬೇಕು. ಇದ್ರ ಜೊತೆಗೆ ನಾವು ಉತ್ತಮ ಇಳುವರಿಯನ್ನು ಪಡೆಯಬೇಕು ಅಂತ ಒಂದು 5 ತನಕ ಪ್ರತಿ ಹೆಕ್ಟರ್ಗೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಸಹ ಹಾಕಬೇಕಾಗತ್ತೆ. ಇನ್ನು ನಾವು ಬಿತ್ತನೆಗೆ ಬಂತು ಅಂತಂದ್ರೆ ಇಲ್ಲಿ ನಾವು 1 ಕೂರ್ಗೆನ ಉಪಯೋಗಿಸ್ಕೊಂಡು ಸಹ ನಾವು ಬಿತ್ತನೆ ಮಾಡಬಹುದು. ಆದರೆ ಸಾಲಿನಿಂದ ಸಾಲಿಗೆ 30 cm ಜೊತೆಗೆ ಗಿಡದಿಂದ ಗಿಡಕ್ಕೆ 5 cm ಅಂತರವನ್ನು ನಾವು ಕಾಪಾಡ್ಕೊಂತು ಅಂತಂದ್ರೆ ನಾವು ಉತ್ತಮ ಇಳುವರಿನ ನಿರೀಕ್ಷಿಸಬಹುದು. ಆದರೆ ಇಲ್ಲಿ ನಾನು ರೈತರಿಗೆ ಇನ್ನೊಂದು ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾ ಇತ್ತೀಚೆಗೆ ಲೇಬರ್ಗಳದ್ದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಶಾರ್ಟೇಜ್ ಆಗ್ತಿದೆ, ಜೊತೆಗೆ ರೈತರಿಗೆ ಸ್ವಲ್ಪ ದುಬಾರಿನೂ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಸಾಧ್ಯವಾದಷ್ಟು ಎತ್ತಿನ ಕೂರ್ಗೆ ಇಲ್ಲ ಅಂದ್ರೆ ಟ್ರಾಕ್ಟರ್ ಕೂರ್ಗೆ ಮೇಲೆ ಸಹ ಬಿತ್ತದ್ ನೋಡಿದ್ದೀನಿ ನಾನು. ಲಾಸ್ಟ್ ಇಯರ್ ನಾವು 100 ಕೊಟ್ಟಿದ್ವಿ, ಆ ರೈತರು ಒಂದು 8 ಟ್ರಾಕ್ಟರ್ಲೆ ಬಿತ್ತನೆ ಮಾಡಿದ್ರು. ಅವಾಗ ಏನಪ್ಪ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತಂದ್ರೆ ನಾವು ಆ ಸಾಧ್ಯವಾದಷ್ಟು ಆಳವಾಗಿ ಬಿತ್ತನೆ ಮಾಡಬಾರ್ದು. ಈಗ ಕಡಲೆ ಮತ್ತೆ ಜೋಳನ ಆಳವಾಗಿ ಬಿತ್ತನೆ ಮಾಡ್ತಾರೆ, ಮೊಳಕೆ ಬರುತ್ತೆ. ಆದ್ರೆ ಅಗಸೆಲಿ ಬಂತು ಅಂತಂದ್ರೆ ಅಟ್ಲೀಸ್ಟ್ 2 ಆಳ ತನಕ ಓಕೆ, ಅಂದ್ರೆ ಒಂದು 5 cm ಆಳ ಇದ್ರೆ ಓಕೆ. ಅದಕ್ಕಿಂತ ಆಳ ಜಾಸ್ತಿ ಆಯ್ತು ಅಂತಂದ್ರೆ ಮೊಳಕೆ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ, ನಮಗೆ ಸಂಖ್ಯೆನ ನಿರ್ವಹಣೆ ಮಾಡಕ್ ಆಗೋದಿಲ್ಲ. ಇದ್ರ ಜೊತೆಗೆ ಬಿತ್ತನೆ ಮಾಡುವಂತ ಸಮಯದಲ್ಲಿ ನಾವು ಈಗ ನಾವೇನು ಶಿಫಾರಸು ಮಾಡಿದ್ದೀವಿ ರಸಗೊಬ್ಬರ, ಅದರಲ್ಲಿ ಒಂದು 50% ರಂಜಕ, ಆಗ 100% ಸಾರಜನಕ ಮತ್ತೆ ಪೊಟಾಷನ್ನ ಸಾಲ್ನಲ್ಲೇ ಬಿತ್ತನೆ ಮಾಡಬೇಕು. ಈಗ ಎಷ್ಟದ್ರಿಂದ ನಮಗೆ ಅದರದ್ದು ಎಫಿಷಿಯನ್ಸಿ ಜಾಸ್ತಿ ಸಿಗಲ್ಲ, ಆದ್ರಿಂದ ನಾವು ಸಾಲ್ನಲ್ಲೇ ನಾವೆಲ್ಲಿ ಯಾವ ಸಾಲಲ್ಲಿ ಬಿತ್ತನೆ ಮಾಡ್ತೀವಿ ಅದೇ ಸಾಲಿನಲ್ಲಿ ಗೊಬ್ಬರನ ಕೊಡ್ತು ಅಂತಂದ್ರೆ ಈ ಗೊಬ್ಬರ ಚೆನ್ನಾಗಿ ಗಿಡಕ್ಕೆ ಸಿಕ್ಕಿ ಅದು ಚೆನ್ನಾಗಿ ಬೆಳವಣಿಗೆ ಸಹ ನಮಗೆ ಸಹಕಾರಿಯಾಗುತ್ತೆ. ಇದಾದ ನಂತರ ಸುಮಾರು ಒಂದು 25-30 ಬಿತ್ತನೆ ಆದ ನಂತರ ನಾವು ಒಂದು ಹೆಡೆಕುಂಟೆ ಅಂತ ಸಾಲಲ್ಲಿ ನಾವು ಬಿಡ್ತು ಅಂತಂದ್ರೆ ಇದರಲ್ಲಿ ಬರುವಂತಹ ಸ್ವಲ್ಪ ಕಳೆಗಳೇನಿರುತ್ತೆ ಕಸಗಳನ್ನ ನಾವು ಸಹ ಅಂತರ ಬೇಸಾಯ ಮಾಡಿ ಕಸವನ್ನು ಸಹ ನಾವು ನಿರ್ವಹಣೆ ಮಾಡ್ತು ಅಂತಂದ್ರೆ ನಮ್ಗೆ ಈ ಬೆಳೆಯಲ್ಲಿ ಯಾವುದೇ ರೀತಿ ಖರ್ಚು ಬರೋದಿಲ್ಲ ನಮ್ಗೆ. ತಾವು ಹೇಳಿದ್ರೆ ಈಗ ಸಾರಜನಕ, ರಂಜಕ, ಪೊಟಾಶ್ ಅಂತಂದ್ರೆ ಪೂರ್ಣ ಪ್ರಮಾಣದ ಗೊಬ್ಬರವನ್ನ ಈ ಬಿತ್ತನೆ ಸಮಯದಲ್ಲಿ ಹಾಕ್ಬಿಡ್ಬೇಕಂತೀರಾ? ಇಲ್ಲ, 50% ಸಾರಜನಕ ಜೊತೆಗೆ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟಾಶ್ ಹಾಕ್ಬೇಕು. ಇನ್ನು ಉಳಿದ 50% ಸಾರಜನಕವನ್ನು ನಾವು ಈಗೇನು 30 ಆದ್ಮೇಲೆ ನಾವು ಹೆಡೆಗುಂಟೆ ಹೊಡಿತೀವಲ್ಲ ಆ ಸಂದರ್ಭದಲ್ಲಿ ನಾವು ಕೊಡ್ತು ಅಂತಂದ್ರೆ ಪುನಃ ಸಾಲಲ್ಲ ಕೊಡ್ತು ಅಂತಂದ್ರೆ ಉತ್ತಮವಾದ ಇಳುವರಿಯನ್ನು ಪಡಿಬಹುದು. ಈ ರೀತಿ ಮಾಡಿದ್ಮೇಲೆ ನಮಗೆ ಈ ಬೆಳೆಯು ಸುಮಾರು 115-120 ದಿನದಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ಈ ರೀತಿ ಕಟಾವಿಗೆ ಬಂದ ಬೆಳೆ ನಾವೇನಾದ್ರೂ ಒಂದು 3 ಸಂದಿಗ್ಧ ಸ್ಥಿತಿಯಲ್ಲಿ ನೀರಾವರಿ ಲಭ್ಯತೆ ಇದ್ದು 3 ನೀರು ಕೊಡ್ತು ಅಂತಂದ್ರೆ ನಾವು 8 ತನಕ ಸಹ ಪ್ರತಿ ಹೆಕ್ಟರ್ಗೆ ನಾವು ಇಳುವರಿಯನ್ನ ನಾವು ಭರವಸೆ ನೀಡಬಹುದು. ಅಥವಾ ನಮ್ಮ ಪ್ರತಿ ಹೆಕ್ಟೇರ್ಗೆ ಅಂದ್ರೆ ಸುಮಾರು ಒಂದು 3 ಕ್ವಿಂಟಾಲ್ ತನಕ ಪ್ರತಿ ಎಕರೆಗೆ ಬರುತ್ತೆ. ನಮ್ಮ ಹತ್ರ ಏನು ನೀರಾವರಿ ಇಲ್ಲ, ಬರೀ ಮಳೆಯಾಶ್ರಿತ ಅಂತಂದ್ರೆ ಅಂತ ಪ್ರದೇಶದಲ್ಲೂ ಸಹ 6 ಕ್ವಿಂಟಾಲು ಪ್ರತಿ ಹೆಕ್ಟೇರ್ಗೆ ನಮಗೆ ಇಳುವರಿ ಸಿಗುತ್ತೆ, ಅಂದ್ರೆ 2-2.5 ಕ್ವಿಂಟಾಲು ಪ್ರತಿ ಎಕರೆಗೆ. ಅದು ಇನ್ನೊಂದು ಸಂತೋಷದ ಸುದ್ದಿ ಏನಪ್ಪ ಅಂತಂದ್ರೆ, ನಾ ಹೇಳಿದೆ ಲಾಸ್ಟ್ ವರ್ಷದಲ್ಲಿ ನಾವು ಇಲ್ಲಿ 100ನಲ್ಲಿ ರಾಜಶೇಖರ್ ಪಾಟೀಲ್ ಅಂತ ಅವರೊಂದು 8 ಎಕರೆ ಬಿತ್ತನೆ ಮಾಡಿದ್ರು ಅಂತ. ಅವ್ರೇನಪ್ಪ ಮಾಡೋದು ಅಂದ್ರೆ, ಫಸ್ಟ್ ನಾವು ಬೀಜನ ನಾವೇ ತಗಂತೀವಿ ಅನ್ನೋ ಇದರಿಂದ ನಾವು ಕೊಟ್ಟಿದ್ವಿ, ಒಂದು ನಾವು ಏನು MOU ಅಂತ ಹೇಳ್ತೀವಿ ಆ ರೀತಿ ಮಾಡ್ಕೊಂಡು ನಮ್ಮ ಅವರ ಮಧ್ಯೆ ಒಂದು ಒಡಂಬಡಿಕೆ ಮಾಡ್ಕೊಂಡು ಕೊಟ್ಟಿದ್ವಿ. ಆದ್ರೆ ಅವರು ಇಳುವರಿ ಎಲ್ಲ ಕಟಾವು ಮಾಡಿದ್ಮೇಲೆ ಒಂದು ತಿಂಗಳಾದ್ಮೇಲೆ ಅವ್ರು ನನಗೇನೆ ಫೋನ್ ಮಾಡಿದ್ರು, ಸರ್ ನನಗೀಗ ಮಾರ್ಕೆಟ್ ಅಲ್ಲಿ 70 ರೂಪಾಯಿ ಕೇಳ್ತಾ ಇದಾರೆ, 70 ರೂಪಾಯಿ ಕೇಳ್ತಾ ಇದಾರೆ ಕ್ವಿಂಟಾಲು, ನಾ ಕೊಟ್ಬಿಡ್ಲ ಸರ್, ನಾನು 65 ರೂಪಾಯಿ ತಗಂತೀವಿ ಅಂತ ಹೇಳಿದ್ದೆ. ಕೊಡ್ಲ ಸರ್, ಇಲ್ಲ ನಿಮ್ಗೆ ಕೊಡ್ಲ ಸರ್ ಅಂತ. ಅಯ್ಯೋ ನಿಮ್ಗೆ ಅಷ್ಟು ಇಳುವರಿ ರೇಟ್ ಸಿಗ್ತಾ ಇತ್ತು, ನಮ್ಗಿನ್ನೂ ಖುಷಿ, ಕೊಡಿ ನೀವು ನಮ್ಗೇನು ಕೊಡ್ಬಿಡಿ, ನಿಮ್ಗೊಂದು ಸ್ವಲ್ಪ ಬಿತ್ತನೆ ಇಟ್ಕೊಂಡು ಕೊಡಿ ಅಂತ ಹೇಳಿದ್ರೆ ಅವ್ರು ಈಗಲೂ ಸಹ ನನ್ನ ಸ್ಮರಿಸ್ತಾರೆ, ನಂಗೆ ಒಳ್ಳೆ ಇಳುವರಿ ಬಂತು, ಒಳ್ಳೆ ರೇಟ್ ಸಿಕ್ತು ಅಂತ. ಈಗ ರಾಯಚೂರಿನಲ್ಲೂ ಸಹ 70 ರೂಪಾಯಿ ತನಕ ರೇಟ್ ಸಿಗ್ತಾ ಇದೆ. ಅದು ಬಿಟ್ಟು ನೀವೇನಾದ್ರೂ ಈ ಮಾಲ್ಗಳಲ್ಲಿ, ಈಗ ರಾಯಚೂರಿನಲ್ಲೂ ಸಹ ರಿಲಯನ್ಸ್ ಮಾರ್ಕೆಟ್ ಅಂತ ಇದೆ, ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮೈಸೂರು ಹುಬ್ಳಿ ಇಂಥ ಕಡೆ ಎಲ್ಲ ಮಾಲ್ಗಳೇನಿದೆ ಅಲ್ಲಿ 200 ಗ್ರಾಮ್ಗೆ 50 ರೂಪಾಯಿ ತಗಂತ ಇದಾರೆ ಪೌಚ್ ಮಾಡಿ, 200 ಗ್ರಾಮ್ಗೆ 50 ರೂಪಾಯಿ ತಗಂತ ಇದಾರೆ. ಹಂಗೆ ನೋಡ್ತು ಅಂತಂದ್ರೆ 1 ಕೆಜಿಗೆ 250 ರೂಪಾಯಿ ತನಕ ಹೋಗುತ್ತೆ. ಅಂದ್ರೆ ಔಷಧ ಗುಣಗಳು ಹಾಗೇನೆ ಆರೋಗ್ಯದ ದೃಷ್ಟಿಯಿಂದ ಬಳಕೆದಾರರು ಜಾಸ್ತಿ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಅದ್ರ ಔಷಧೀಯ ಗುಣಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಈ ರೀತಿ ಈ ಮಹತ್ವ ಹೊಂದಿರುವಂತ ಇದರಲ್ಲಿ ನಮ್ಗೆ ಒಂದು 3-4 ರೋಗಗಳ ಕೀಟಗಳು ಸಹ ನಾವು ನೋಡಿದೀವಿ. ಅದ್ಯಾವ್ಯಾವ್ದಪ್ಪ ಅಂತಂದ್ರೆ, ಫಸ್ಟ್ ಎಲೆ ತಿನ್ನುವ ಹುಳು, ನಾವು ಸ್ಪೋಡಾಪ್ಟ್ರಾ ಅಂತ ಹೇಳ್ತೀವಿ. ಇದ್ರ ಬಾದ ಯಾವಾಗ ಶುರು ಆಗುತ್ತೆ ಅಂದ್ರೆ, ನಾವು ಬಿತ್ತದ ಒಂದು 8 ದಿನಕ್ಕೆ ಒಂದು 2-3 ಎಲೆಗಳು ಬರ್ತವೆ. ಆ ಸಂದರ್ಭದಲ್ಲಿ ಸಾಯಂಕಾಲ ಅಥವಾ ರಾತ್ರಿ ಹೊತ್ತು ಮಣ್ಣಿಂದ ಹೊರಗಡೆ ಬಂದಿರುವಂತ ಎಲೆಗಳು ಮತ್ತು ಗಿಡನ ಕಟ್ ಮಾಡಿ ತಿನ್ಬಿಡುತ್ತೆ. ನಾವೇನಾದ್ರೂ ಕ್ಲೀನ್ ಆಗಿ ನೋಡ್ಕೊಂಡು ಇದನ್ನ ನಿಯಂತ್ರಣ ಮಾಡಿಲ್ಲ ಅಂದ್ರೆ ಇಡೀ ಪ್ರದೇಶನೇ ಸಹ ಮೊಳಕೆನೆ ಬಂದಿಲ್ಲ ಅನ್ನೋ ಲೆವೆಲ್ಗೆ ಇದು ತಿಂದು ನಾಶಪಡಿಸುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಲ್ಯಾಮ್ಡಾ ಸೈಲೋತ್ರಿನ್ ನಿಮ್ಮ ಕೀಟನಾಶಕನ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ಉಪಯೋಗಿಸಿ ನಾವು ಸಿಂಪಡಣೆ ಮಾಡ್ತೋ ಅಂತಂದ್ರೆ ನಾವು ಇದನ್ನ, ಇದು ಒಂದು ತೊಂದರೆ. ಮತ್ತೆ ಇನ್ನೊಂದು ಯಾವ್ದಪ್ಪ ಕೀಟ ಅಂತಂದ್ರೆ ಮೊಗ್ಗಿನ ನೊಣ ಅಂತ ಇನ್ನೊಂದು ಬರುತ್ತೆ. ಬಟ್ ಇದ್ರ ಹವಳಿ ಅಷ್ಟಿಲ್ಲ, ನಮ್ಮ ಪ್ರದೇಶದಲ್ಲಿ ಇದ್ರ ಹವಳಿ ಅಷ್ಟಿಲ್ಲ. ಇದೇನು ಮಾಡುತ್ತೆ, ಕಾಯಿ ಹಾಲು ತುಂಬುವಂತ ಸಮಯದಲ್ಲಿ ಕಾಯಿ ಮೇಲೆ ಕೂತ್ಕೊಂಡು ರಸ ಇರಕ್ಕೆ ಶುರು ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಕಾಲು ಸರಿಯಾಗಿ ಕಟ್ತಾನೆ, ಜೋಳುಗಳು ಜಾಸ್ತಿ ಬರುತ್ತವೆ. ಇದನ್ನ ನಿಯಂತ್ರಣಕ್ಕೆ ನಮಗೆ ಕಾನ್ಫಿಡರ್ ಅಂತ ನಮಗೆಲ್ಲ ಗೊತ್ತೇ ಇದೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 0.3 ಮಿಲಿಲೀಟರ್ ಉಪಯೋಗಿಸಿ ನಾವು ಸಿಂಪಡಣೆ ಮಾಡ್ತು ಅಂತಂದರೆ ಇದನ್ನು ನಿರ್ವಹಣೆ ಮಾಡ್ಬೋದು. ಇವು 2 ಪ್ರಮುಖವಾದ ಕೀಟಗಳು. ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತಂದರೆ, ರೈತ ಬಾಂಧವರು ಯೂನಿವರ್ಸಿಟಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಭಿವೃದ್ಧಿಪಡಿಸಿದಂಥ ತಳಿ ರೈತ ಬಾಂಧವರಿಗೆ ಶಿಫಾರಸು ಮಾಡಿದಂಥದ್ದು? ಹೌದು ಸರ್, ಈಗ ನಮ್ಮಲ್ಲಿ 2013-14 ಒಂದು NL 115 ಅನ್ನೋ ತಳಿನ ನಾವು ಬಿಡುಗಡೆ ಮಾಡಿದ್ವಿ. NL 115 ಈ ತಳಿನ ನಾವು ಬಿಡುಗಡೆ ಮಾಡಿದ್ದೀವಿ. ಇದರದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಇವನ್ನ ನೀರಾವರಿ ಕೊಡದೇ ಇದ್ರೂ ಸಹ ಮಳೆಯಾಶ್ರಿತದಲ್ಲೇ ಒಂದು ಉತ್ತಮವಾಗಿ ಇಳುವರಿಯನ್ನು ಕೊಡುವಂತ ತಳಿಯಾಗಿದೆ. ಒಂದು 6-6.5-7 ಕ್ವಿಂಟಾಲ್ ಸಹ ಬರುತ್ತೆ ಪ್ರತಿ ಹೆಕ್ಟೇರ್ಗೆ. ಇದ್ರ ಜೊತೆಗೆ ನಮ್ಮ ಪ್ರದೇಶದಲ್ಲಿ ಬೂದಿ ರೋಗ ಜಾಸ್ತಿ ಬರುತ್ತದೆ, ಈ ಬೂದಿ ರೋಗದ ನಿರೋಧಕದ ಶಕ್ತಿಯೂ ಸಹ ಈ ತಳಿಗೆ ಇದೆ. NL 115 ಅಂತ ಏನು ಹೇಳಿದೆ, NL 115 ಈ ತಳಿಗೆ ಬೂದಿ ರೋಗಕ್ಕೆ ಸ್ವಲ್ಪನೂ ಬರಲ್ಲ. ಈವನ್ ಬೂದಿ ರೋಗ ನಾವೆಲ್ಲ ಬೆಳೆಗಳು ನೋಡಿದ್ದೀವಿ, ಕುಂಬಳ ಜಾತಿ ಬೆಳೆಗಳಲ್ಲಿ ನೋಡಿದ್ದೀವಿ, ಮತ್ತು ಹೆಸರು, ಉದ್ದು, ಬೆಂಡಿ ಮತ್ತು ಸೂರ್ಯಪನ ಎಲ್ಲ ಬೆಳೆಯಲ್ಲಿ ನೋಡಿದ್ದೀವಿ. ಆದರೆ ಈ ನಮ್ಮಲ್ಲಿ ಅಗಸೆನಲ್ಲೂ ಸಹ ಇದು ಬೂದಿ ರೋಗ ಜಾಸ್ತಿ ಇದೆ. ಆದರೆ ಈ ತಳಿ ಏನಿದೆ, ಇದಕ್ಕೆ ಉತ್ತಮವಾದ ನಿರೋಧಕ ಶಕ್ತಿ ಇದೆ. ಆದ್ದರಿಂದ ಈ ತಳಿನ ಉಪಯೋಗಿಸ್ತಲ್ಲಿ ಬೂದಿ ರೋಗದ ಯಾವುದೇ ತೊಂದರೆನೂ ಇಲ್ಲ. ಇನ್ನು ಅದು ಬಿಡ್ತು ಅಂತಂದ್ರೆ, ಇನ್ನು 2 ತಳಿಗಳನ್ನು ಸಹ ನಾವು ಈಗ ಆಲ್ರೆಡಿ ಅಭಿವೃದ್ಧಿಪಡಿಸಿದ್ದೀವಿ. ಇನ್ನೊಂದು RMLS 11 ಅಂತ, RMLS 11 ಅಂತ, ಇದನ್ನು ಸಹ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಇದು ಈಗ ಆಲ್ರೆಡಿ ಪ್ರಯೋಗ ಹಂತವನ್ನು ದಾಟಿ ಈಗ ಭಾರತದ ಮಟ್ಟದಲ್ಲಿ ಪ್ರಯೋಗ ಹಂತದಲ್ಲಿ ಇದೆ. ಇನ್ನು ಕೊನೆ ಪಕ್ಷ ಇನ್ನೊಂದು 2 ವರ್ಷದಲ್ಲಿ ಇದು ರೈತರಿಗೆ ಸಿಗುವಂತ ಭರವಸೆ ನಮಗಿದೆ. ಈ ತಳಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು NL 115 ಅಂತ ಏನು ಹೇಳಿದೆ ಅದಕ್ಕಿಂತ ಒಂದು 10 ದಿನ ಬೇಗ ಮಾಗುವಂತಹ ಸಾಮರ್ಥ್ಯ ಹೊಂದಿದೆ. ಅದ್ರ ಜೊತೆಗೆ ಇದು ಉದ್ದಕ್ಕೆ ಬೆಳೆಯೋದಿಲ್ಲ, ಒಂದು ಸ್ವಲ್ಪ ಕುಳ್ಳಾಗಿ ಇರೋದ್ರಿಂದ ನಮಗೆ ಉತ್ತಮ ಇಳುವರಿನೂ ಸಿಗುತ್ತೆ. ಅದ್ರ ಜೊತೆಗೆ ಈ ಬೂದಿ ರೋಗ ಏನಂತ ಹೇಳಿದ್ವಿ, ಬೂದಿ ರೋಗ ಅದ್ರ ಜೊತೆಗೆ ಇನ್ನೊಂದು ಅಂಗಮರಿ ರೋಗ ಅಂತಲೂ ಸಹ ನಮಗೆ ಜಾಸ್ತಿ ಬಾಧೆ ಕೊಡುತ್ತೆ. ಇವೆರಡು ರೋಗಕ್ಕೂ ಸಹ ನಿರೋಧಕದ ಶಕ್ತಿಯನ್ನು ಈ RMLS 11 ಅಂತ ಈ ತಳಿ ಹೊಂದಿದೆ. ಇದು ಇನ್ನೊಂದು 2 ವರ್ಷದಲ್ಲಿ ನಾವು ರೈತ ಬಂದವರಿಗೆ ನಾವು ಕೊಡಬಹುದು ಅನ್ನೋ ಭರವಸೆ ನಮ್ಮಲ್ಲಿದೆ. ಈಗ ತಾವು ಸರ್ ಹೇಳಿದ್ರೆ ಈ NL 115 ಮತ್ತೆ ಇವು ಎರಡು ತಳಿಗಳು ಯಾಂತ್ರೀಕೃತ ಬೇಸಾಯಕ್ಕೆ ಯೋಗ್ಯವಾಗಿದಾವ ಎಂದ ಕಟಾವಿಗೆ ರೈತ ಬಂದ. ಈಗ ನಾವು ಆಲ್ರೆಡಿ ಒಂದು 4-5 ವರ್ಷದಿಂದನೇ ಇದನ್ನ ಆಲ್ರೆಡಿ ನಾವು ಪ್ರಯೋಗ ಹಂತದಲ್ಲಿ ನಾವು ಪರೀಕ್ಷೆ ಮಾಡಿದ್ದೀವಿ. ನಮ್ಮಲ್ಲೇ ಸಹ ಒಂದು ಹಾರ್ವೆಸ್ಟರು ಸಹ ಸಿಗುತ್ತೆ, ಯಾಂತ್ರಿಕ ಕಟಾವು ಯಂತ್ರನೂ ಸಹ ನಮ್ಮಲ್ಲಿ ಸಿಗುತ್ತೆ. ಇದನ್ನ ನಾವು ಪ್ರಯೋಗ ಮಾಡಿದ್ದೀವಿ, ಇದು ಉತ್ತಮವಾಗಿ ಎರಡೂ ಸಹ ಸ್ಪಂದಿಸ್ತವೆ ನಮಗೆ. ಬಟ್ ಇಲ್ಲಿ ಅಗಸಲಿ ಒಂದೇ ಒಂದು ಏನಪ್ಪ ಅಂತಂದ್ರೆ ಕಟಾವಿನ ಅಂತ ಪ್ರಾಬ್ಲಮ್ ಆಗಲ್ಲ, ಆದರೆ ಒಕ್ಕಣೆಗೆ ಬಂತು ಅಂತಂದ್ರೆ ಇವನ್ನ ನೀವು ಇದು ಯಾಂತ್ರಿಕವಾಗೂ ಸಹ ಉಪಯೋಗಿಸ್ಬೋದು. ಇವನ್ನ ಇಲ್ಲ ನಮಗೆ ಯಂತ್ರ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಕಟಾವು ಮಾಡಿ ಒಂದು ಟಾರ್ಪಲ್ ಮೇಲೆ ಎಲ್ಲನೂ ಆರಾಕ್ಬಿಟ್ಟು ಒಂದು ಅರ್ಧ ಗಂಟೆ ಟ್ರ್ಯಾಕ್ಟರ್ನ ಮಾಮೂಲಿ ಖಾಲಿ ಟ್ರ್ಯಾಕ್ಟರ್ನ ಓಡಾಡಿಸ್ಬಿಡ್ತು ಅಂತಂದ್ರೂ ಸಹ ನಮಗೆಲ್ಲ ಪುಡಿಪುಡಿಯಾಗಿ ಹೋಗ್ತೇವೆ. ಅದನ್ನ ಸ್ವಲ್ಪ ಗಾಳಿಲಿ ತೂರ್ಬಿಡ್ತು ಅಂತಂದ್ರೆ ಬೀಜಗಳು ಉಳ್ಕೊಂತವೆ, ಕಸ ಎಲ್ಲ ಒಡ್ಡೋಗುತ್ತೆ. ಒಂದು ಯಾಂತ್ರಿಕವಾಗಿಯೂ ಸಹ ನಾವು ಕಟಾವು ಮಾಡಿ ಒಕ್ಕಣೆ ಮಾಡ್ಬೋದು. ನಮಗೆ ಮಿಷಿನ್ ಸಿಗ್ತಾ ಇಲ್ಲ ಅಂತಂದ್ರೆ ಈವನ್ ಲೇಬರ್ಸ್ನ ತಗೊಂಡು ಕಟ್ ಮಾಡಿ ಅದನ್ನ ಟ್ರ್ಯಾಕ್ಟರ್ ತುಳಿಸ್ಬಿಟ್ರು ಸಹ ನಮಗೆ ಅದನ್ನ ಬೀಜ ಕಾಯಿ ಏನಿರುತ್ತೆ ಅದು ಒಡೆದು ನಮಗೆ ಬೀಜಗಳು ಆರಾಮಾಗಿ ಸಿಗ್ತದೆ. ಒಳ್ಳೇದು ಡಾಕ್ಟರ್ ಅಜಿತ್ ಕುಮಾರ್ ಸರ್ ಅವರು. ಈಗ ಬಿತ್ತುವ ಸಮಯದಲ್ಲಿ ರೈತ ಬಾಂಧವರು ಈ ಅಗಸೆಯನ್ನು ಏನಾದರೂ ಬೀಜೋಪಚಾರ ಮಾಡಿ ಏನಾದ್ರು ಬಿತ್ಬೋದಾ? ಹೌದು ಸರ್, ಈಗ ನಾನು ಆಕ್ಚುಲಿ ಈಗ ರೋಗಗಳಲ್ಲಿ ಎರಡು ಹೇಳಿದೆ, ಒಂದು ಬೂದಿ ರೋಗ, ಇನ್ನೊಂದು ಅಂಗಮರಿ ರೋಗ ಅಂತ. ಇವೆರಡಕ್ಕೂ ಸಹ ನಮ್ಮ ಹತ್ರ ನಿರೋಧಕ ತಳಿಗಳಿದೆ, ಒಂದು NL 115, ಇನ್ನೊಂದು RMLS 11 ಅಂತ. ಎರಡಕ್ಕೂ ಸಹ ಒಂದು ನಿರೋಧಕ ತಳಿ ಇದೆ. ಅದು ಇದಕ್ಕಿಂತ ಒಂದು ಪ್ರಮುಖವಾದ ರೋಗ ಏನಪ್ಪಾ ಅಂತಂದ್ರೆ ನೆಟೆ ರೋಗ, ಸಿಡಿ ರೋಗ ಮತ್ತು ಬೇರುಕೊಳೆ ರೋಗ. ಇವೆರಡಕ್ಕೂ ಸಹ ನಮ್ಮಲ್ಲಿ ಯಾವುದೇ ರೀತಿಯ ನಿರೋಧಕ ತಳಿಗಳು ಇಲ್ಲ. ಇಂಥ ಸಮಯದಲ್ಲಿ ಏನು ಮಾಡಬೇಕು, ನಾವು ಬಿತ್ತುವಂಥ ಸಮಯದಲ್ಲಿ ಬೀಜಗಳನ್ನ ನಾವು ಟ್ರೈಕೋಡರ್ಮಾ ಎಂಬ ಶಿಲೀಂದ್ರನಾಶಕ ಐತೆ, ಟ್ರೈಕೋಡರ್ಮಾ ಎಂಬ ಶಿಲೀಂದ್ರನಾಶಕ ಐತೆ, ಪ್ರತಿ ಕೆಜಿ ಬೀಜಕ್ಕೆ 5 ಗ್ರಾಂ ಆ ಪುಡಿಯನ್ನು ಉಪಯೋಗಿಸಿ ನಾವು ಬಿತ್ತನೆ ಮಾಡಬೇಕು. ಅದಕ್ಕಿಂತ ಮೊದಲಿಗೆ ಈ ಟ್ರೈಕೋಡರ್ಮಾ ಅನ್ನೋದೇನಿದೆ ಅದನ್ನು 2.5 ಕೆಜಿ ಟ್ರೈಕೋಡರ್ಮಾ ಪುಡಿನ ಒಂದು 200 ಕೆಜಿ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು 10-15 ದಿನ ನೆರಳಲ್ಲಿ ಅದನ್ನು ಆ ಮಿಶ್ರಣನ ಇಟ್ಟು ಪ್ರತಿದಿನ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು, ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಈ ರೀತಿ ಮಿಶ್ರಣ ಮಾಡಿದಂತಹ ಮಿಶ್ರಣವನ್ನು ಸುಮಾರು ಒಂದು 10-15 ದಿನ ನೆರಳಲ್ಲಿ ಇಟ್ಟು ನಂತರ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಎರಚಿ ನಾವು ಬಿತ್ತನೆ ಮಾಡಿದ್ದೇ ಅದರಲ್ಲಿ ನಾವು ಈ ನೆಟೆ ರೋಗ ಮತ್ತು ಬೇರುಕೊಳೆ ರೋಗ ಅಂತ ಏನು ಹೇಳ್ತೀವಿ ಇದು ಸಾಮಾನ್ಯವಾಗಿ ತೊಗರಿಲಿ ಮತ್ತು ಕಡಲೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಆ ರೋಗ, ಇದಕ್ಕೂ ಸಹ ಬಾಧೆ ಇದೆ. ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು, ಅದ್ರ ಜೊತೆಗೆ ನಾವು ಬೀಜೋಪಚಾರವನ್ನು ಸಹ ಮಾಡಬೇಕಾಗುತ್ತೆ ಟ್ರೈಕೋಡರ್ಮ ಜೊತೆ. ಅಂತಂದ್ರೆ ಇದು ಬಂದ್ರೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮವನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಎರಚೋದ್ರ ಮೂಲಕ ಈ ಕೆಲವೊಂದು ರೋಗಗಳನ್ನು ನಾವು ಹತೋಟಿ ಮಾಡಬಹುದು. ಈಗ ಈ ಅಗಸೆ ಬೆಳೆ ಈ ರೈತ ಬಾಂಧವರು ಬೆಳೀತಾರೆ, ಪೋಷಕಾಂಶಗಳು ನಮ್ಮ ಬಳಕೆದಾರರಿಗೆ ಮಾಹಿತಿಯನ್ನು ನಾವು ಒದಿಸಬೇಕಾಗುತ್ತೆ, ಯಾವ್ಯಾವ ಪೋಷಕಾಂಶಗಳು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ತೀರಿ? ಈಗ ನಾವು ಅಗಸೆನಲ್ಲಿ ನಾವು ಮುಖ್ಯವಾಗಿ ನೋಡ್ತು ಅಂತಂದ್ರೆ ನಮ್ಮ ಅನೇಕ ಅಮೈನೋ ಆಮ್ಲಗಳು ಈ ಅಗಸೆನಲ್ಲಿ ಇದೆ. ಅದರಲ್ಲಿ ಪ್ರಮುಖವಾದ ಯಾವ್ದಪ್ಪ ಅಂತಂದ್ರೆ ಲಿನೋಲಿನಿಕ್ ಆಸಿಡ್ ಮತ್ತೆ ಲಿನೋಲಿಕ್ ಆಸಿಡ್ ಅಂತ. ಇವೆರಡು ಆಮ್ಲಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ, ನಾವು ಇದನ್ನ ಬಾಹ್ಯ ಮೂಲಗಳಿಂದನೇ ನಾವು ಪಡೆಯಬೇಕಾಗುತ್ತೆ. ಈ ಬಾಹ್ಯ ಮೂಲಗಳು ಅಂದ್ರೆ ಯಾವ್ಯಾವ್ದಪ್ಪ ಅಂತಂದ್ರೆ ಒಂದು ಮೀನು, ಮೀನಿನಲ್ಲೂ ಸಹ ಇದು ಲಿನೋಲಿನಿಕ್ ಆಸಿಡ್ ಅಥವಾ ಒಮೆಗಾ 3 ಅಂತ ಹೇಳ್ತೀವಿ. ಇತ್ತೀಚೆಗೆ ಒಮೆಗಾ 3 ಅಂತ ಅದೊಂಥರ ಟ್ರೆಂಡೇ ಶುರು ಆಗ್ಬಿಟ್ಟಿದೆ. ಹೆಂಗೆ ನಮಗೆ ಮೊಬೈಲ್ದು ಹುಚ್ಚು ಶುರು ಆಗೈತೆ, ವಾಟ್ಸಪ್ ಹುಚ್ಚು ಶುರು ಆಗೈತೆ, ಅದೇ ರೀತಿ ಒಮೆಗಾ 3 ಅನ್ನೋದೊಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಎಲ್ಲ ಮಾಲ್ಗಳಲ್ಲಿ. ಒಮೆಗಾ 3 ಅನ್ನೋದು ಲಿನೋಲಿನಿಕ್ ಆಸಿಡ್ನಲ್ಲಿ ಅತಿ ಹೆಚ್ಚಾಗಿದೆ. ಯಾವ್ಯಾವ್ದ್ರಲ್ಲಿ? ಒಂದರಲ್ಲಿ ಮೀನು, ಇನ್ನೊಂದು ಅಗಸೆ. ಈಗ ನಮ್ಗೆ ಗೊತ್ತಿರುವಂಗೆ ಎಲ್ಲಾ ಜನಗಳು ಸಹ ಸುಮಾರು ಜನ ಸಸ್ಯಹಾರಿಗಳಿರ್ತೀವಿ, ಮಾಂಸಾಹಾರಿಗಳಿರ್ತೀವಿ. ಅಂತ ಸಮಯದಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಈ ಲಿನೋಲಿನಿಕ್ ಆಸಿಡ್ ಅಥವಾ ಒಮೆಗಾ 3 ಅನ್ನೋದೇನಿದೆ ಅದನ್ನ ನಾವು ಈ ಅಗಸೆಯಿಂದ ಅಷ್ಟೇ ಪಡೆಯಕ್ಕಾಗುತ್ತೆ. ಈ ಲಿನೋಲಿನಿಕ್ ಆಸಿಡ್ ಅಥವಾ ಒಮೆಗಾ 3 ಅನ್ನೋದು ಅಗಸೆಯಲ್ಲಿ 60% to 65% ಪ್ರಮಾಣದಷ್ಟು ಅಗಸೆನಲ್ಲಿ ಇದೆ. ಮತ್ತೆ ಇತರದ್ದು ಏನಪ್ಪ ಮಹತ್ವ ಅಂತಂತಂದ್ರೆ ಮೊದಲನೇದಾಗಿ ಈ ಅಗಸೆಯನ್ನು ನಾವು ತಿನ್ನೋದ್ರಿಂದ ಲಿನೋಲಿನಿಕ್ ಆಸಿಡ್ ಆಮ್ಲ ನಮ್ಮಲ್ಲಿ ದೇಹಕ್ಕೆ ಹೋಗೋದ್ರಿಂದ ಮೊದಲನೇದಾಗಿ ನಮ್ಮ ಹೃದಯ ಬಡಿತ ಏನಿದೆ ಅದನ್ನ ಚೆನ್ನಾಗಿ ನಿರ್ವಹಣೆ ಮಾಡುತ್ತೆ. ಅದ್ರ ಜೊತೆಗೆ ರಕ್ತದೊತ್ತಡ, ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ಲೋ ಬಿ ಪಿಯಿಂದ ಸತ್ರು, ಲೋ ಬಿ ಪಿಯಿಂದ ಸತ್ರು ಅಂತ. ಈ ರಕ್ತದೊತ್ತಡವನ್ನು ಸಹ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ಈ ಅಗಸೆಗಿದೆ. ಅದ್ರ ಜೊತೆಗೆ ಈ ಅಗಸೆ ವಯಸ್ಸಾದ್ರಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ ಒಂದು ಸಂಧಿವಾತ ಅನ್ನೋದು ಒಂದು ಸಾಮಾನ್ಯವಾಗಿ ಕೇಳ್ತಾ ಇದೆ. ಸಂಧಿವಾತ ಇತ್ತೀಚೆಗೆ ವಯಸ್ಸಾದ್ರಲ್ಲ, ಇವನ್ ನಮ್ಗೂ ಸಹ 30-40 ವರ್ಷಗಳ ಸಂಧಿವಾತ ಶುರುವಾಗಿದೆ. ಅಂತ ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ನಾವೇನು ಅದೊಂದು ಆಯಿಂಟ್ಮೆಂಟ್ ಯೂಸ್ ಮಾಡ್ತೀವಿ, ನೀವು ಯಾವುದೇ ಆಯಿಂಟ್ಮೆಂಟ್ ಮೇಲೆ ನೋಡಿ ನಾವೀಗೇನು ಜಾಯಿಂಟ್ ಪೇನ್ ಆಯಿಂಟ್ಮೆಂಟ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಆಯಿಂಟ್ಮೆಂಟ್ ಅಲ್ಲೂ ಸಹ ಫ್ಲಾಕ್ಸೀಡ್ ಆಯಿಲ್ ಅನ್ನೋದೊಂದು ಇದ್ದೇ ಇರುತ್ತೆ ಕಂಟೆಂಟ್. ಫ್ಲಾಕ್ಸೀಡ್ ಅಂದ್ರೆ ಅದನ್ನ ಫಾರಿನಲ್ಲಿ ಅಗಸೆನ ನಾವು ಲಿನ್ಸಿಡ್ ಅಂತೀವಿ, ಅಲ್ಲಿ ಫಾರಿನಲ್ಲಿ ಫ್ಲಾಕ್ಸೀಡ್ ಅಂತಾರೆ. ಅದರದ್ದು ಪ್ರತಿಯೊಂದು ಆಯಿಂಟ್ಮೆಂಟ್ ಅಲ್ಲೂ ಸಹ ಇದರ ಆಯಿಲ್ನ ಉಪಯೋಗಿಸಿ ನಾವು ಮಾಡ್ತೀವಿ. ಅಂದ್ರೆ ಈ ಅಗಸೆನ ನಾವು ಸೇವಿಸಿದ್ದಲ್ಲಿ ಆಗಲಿ ಸಂಧಿವಾತವನ್ನು ಸಹ ನಾವು ನಿರ್ವಹಣೆ ಮಾಡಬಹುದು. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಈಗ ನಮ್ಮ ಇತ್ತೀಚೆಗೆ ಕಾಡ್ತಿರುವಂತಹ ಸಾಮಾನ್ಯವಾದ ತೊಂದರೆ ಏನಪ್ಪ ಅಂತಂದ್ರೆ ನಮ್ಮ ಆರೋಗ್ಯದಲ್ಲಿ ಸಕ್ಕರೆ ಕಾಯಿಲೆ. ಹೌದು, ಅಂದ್ರೆ ನಾವು ಶುಗರ್ ಅಂತ ಏನು ಹೇಳ್ತೀವಿ ಅಥವಾ ಡಯಾಬಿಟಿಕ್ ಅಂತ ಏನು ಹೇಳ್ತೀವಿ, ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆಗೆ ಇದೊಂಥರ ರಾಮಬಾಣ ಇದ್ದಂಗೆ ಆಗೈತೆ. ನಾವು ಇದನ್ನ ಪ್ರತಿದಿನ ನಮ್ಮ ಆಹಾರ ಪದ್ಧತಿನಲ್ಲಿ ಸೇರಿಸ್ಕೊಂಡಿದ್ದೆ ಆದಲ್ಲಿ 99%+ ನಾವು ಸಕ್ಕರೆ ಕಾಯಿಲೆಯನ್ನು ನಿರ್ವಹಣೆ ಮಾಡಬಹುದು ಅಂತ ನಾನು ಇಲ್ಲಿ ಅಧಿಕಾರವತ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾವು ಪರೀಕ್ಷೆ ಮಾಡಿದ್ದೀವಿ, ಇವನ್ನೊಂದು 4 ವರ್ಷದಿಂದ ಬೆಂಗಳೂರಿನಿಂದ ಬಂದು ಜನಗಳು ನಮ್ಮ ಹತ್ರ ತಗೊಂಡೋಗಿದ್ದಾರೆ. ನಮ್ಮ ಮಾಲ್ಗಳಿಗೆ ಬೇಕು, ನಾವು ತಿಂತಿದ್ದೀವಿ, ನಮ್ಮ ತಾಯಿ ನಮ್ಮ ತಂದೆಗೆ ಬೇಕು ಅಂತ ತಗೊಂಡು ಹೋಗಿದ್ದಾರೆ. ಇವಾಗ ನಾವು ಸಹ ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದೀವಿ, ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ನಮ್ಗೆ ಗೊತ್ತಿರೋರಿಗೆಲ್ಲ ನಾವು ಕೊಡ್ತಾ ಇದ್ದೀವಿ. ಈ ಸಕ್ಕರೆ ಕಾಯಿಲೆ ಅನ್ನೋದಂತೂ ಈಗ ಹುಟ್ಟಿದ ಮಗುವೂ ಸಹ ಬರ್ತಾ ಇರುವಂಥ ಕಾಯಿಲೆ ಆಗಿರೋದ್ರಿಂದ ಇದನ್ನು ನಾವು ದಿನನಿತ್ಯ ಸೇವಿಸ್ತಾ ಇತ್ತು ಅಂತಂದರೆ ಈ ಸಕ್ಕರೆ ಕಾಯಿಲೆಯನ್ನು ಸಹ ನಾವು ನಿರ್ವಹಣೆ ಮಾಡ್ಬೋದು. ಪ್ರತಿಯೊಬ್ಬರ ದಿನಗಳಲ್ಲಿ ಮನೆಗಳಲ್ಲಿ ಒಂದು ಅಗಸೆ ಚಟ್ನಿಯನ್ನು ರೆಡಿ ಮಾಡಿಕೊಂಡು ಬಳಸ್ತಾ ಇದ್ರು, ಸೇವಿಸ್ತಾ ಇದ್ರು. ಅದಕ್ಕೆ ಮೊದಲು ಸೇವಿಸ್ತಾ ಇದ್ರು, ಅದಕ್ಕೆ ನಾನು ಒಂದು ಗಾದೆ ಹೇಳಿದ್ದು ಏನಂತ, ಅಗಸೆ ಅಂದರೆ ಅಲಕ್ಷ್ಯ ಬೇಡ ಅಂತ ನಮ್ಮ ಹಿರಿಯರು ಇದು ಕೇಳಿದ್ದಾರೆ. ನಾವು ಈಗ ಏನ್ ಮಾಡಿದ್ವಿ, ನಮ್ಮ ಆರೋಗ್ಯವನ್ನ ಬಿಟ್ವಿ, ಹಣದಿಂದ ಕಡೆ ನಾವು ಓಡ್ತಾ ಇದ್ದೀವಿ. ಇದೊಂದೇ ಒಂದು ಕಾರಣದಿಂದ ನಮ್ಗೆ ಇದೊಂದು ಸಮಸ್ಯೆ ಇರ್ತಾ ಇದೆ. ಇದ್ರ ಜೊತೆಗೆ ಇನ್ನೇನೇನೇ ಔಷಧಿ ಮಹತ್ವ ಇದೆ ಏನಪ್ಪ ಅಂತಂದ್ರೆ, ಇದರಲ್ಲಿ ಡೆಕೋ ಹೆಕ್ಸಾಡೆಕೋಸಿಡ್ ಅಥವಾ ಆಮ್ಲ ಅನ್ನೋದೊಂದಿದೆ, ಹೆಕ್ಸಾಡೆಕೋನೈಕ್ ಆಸಿಡ್ ಅನ್ನೋದೊಂದು ಆಮ್ಲ ಇದೆ. ಇದೇನ್ ಮಾಡುತ್ತಪ್ಪ ಅಂತಂದ್ರೆ, ನಮ್ಮ ಮೆದುಳು ಹಾಗೂ ನರ ವ್ಯೂಹ ಏನಿದೆ ಇದ್ರದ್ದು ಕಾರ್ಯಚಟುವಟಿಕೆಯನ್ನು ಜಾಸ್ತಿ ಮಾಡಿ, ನಾವೇನಾದ್ರೂ ಈ ಅಗಸೆಯನ್ನು ಸ್ವಲ್ಪ ಮಕ್ಕಳಿಗೆ ಈಗ ಅಂದರೆ ಒಂದು 5 ವರ್ಷದಿಂದ ಒಂದು 20 ವರ್ಷದಂಥ ಮಕ್ಕಳಿಗೆ ತಿನ್ನಿಸ್ತು ಅಂತಂದರೆ ಅವರ ಬುದ್ಧಿ ಪ್ರಮಾಣ ಹಾಗೂ ಚಟುವಟಿಕೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಉತ್ತಮವಾದ ಅಂಶ. ಇದರ ಜೊತೆಗೆ ಇದರಲ್ಲಿ ಇನ್ನೊಂದು ಹೆಕ್ಸಾಪೆಂಟನೋಯಿಕ್ ಆ್ಯಸಿಡ್ ಅಂತ ಇನ್ನೊಂದು ಅಂಶ ಇದೆ. ಇದೇನಪ್ಪ ಮಾಡುತ್ತೆ ಅಂತಂದರೆ, ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಇತ್ತೀಚೆಗೆ ಅದನ್ನು ಸಹ ಸಾಮಾನ್ಯವಾಗಿ ಕೇಳ್ತಾ ಇದ್ದೀವಿ, ಅದನ್ನು ನಿರ್ವಹಣೆ ಮಾಡುವಂಥ ಸಾಮರ್ಥ್ಯವನ್ನು ಸಹ ಈ ಅಗಸೆನಲ್ಲಿದೆ. ಅದ್ರ ಜೊತೆಗೆ ಇನ್ನೊಂದು ಲಿಗ್ನೇನ್ ಅಂಶ ಅನ್ನೋದೊಂದು ಈ ಅಗಸೆನಲ್ಲಿದೆ. ಲಿಗ್ನೇನ್ ಅಂಶ ಅನ್ನೋದೊಂದು ಅಗಸೆನಲ್ಲಿದೆ. ಈ ಲಿಗ್ನೇನ್ ಅಂಶ ಏನಪ್ಪ ಮಾಡುತ್ತೆ ಅಂತಂದ್ರೆ, ನಾವು ಕ್ಯಾನ್ಸರ್ನ ಇದನ್ನು ತಡೆಗಟ್ಟುವಂತಹ ಸಾಮರ್ಥ್ಯ ಈ ಲಿಗ್ನೇನ್ ಅಂಶಕ್ಕೆ ಇದೆ ಸರ್. ಇಷ್ಟು ಔಷಧಿಯ ಮಹತ್ವವನ್ನು ಈ ಅಗಸೆ ಹೊಂದಿರುತ್ತೆ ಅಂತಂದ್ರೆ ರೈತ ಬಾಂಧವರು ಇದನ್ನ ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡಬಾರದು. ಮತ್ತೆ ಇದನ್ನ ಯಾವ ರೀತಿ ಸೇವಿಸಬೇಕು, ಯಾಕಂದ್ರೆ ಒಂದ 50 ವರ್ಷ 100 ವರ್ಷ ಆದ್ರೆ ನಮ್ಗೆ ರೈತರು ಹೇಳ್ಕೊಡ್ತಿದ್ರು, ಆದ್ರೆ ಇತ್ತೀಚಿನ ದಿನಗಳ ಏನಾಗಿದೆ, ಎಷ್ಟೋ ಜನ ರೈತರು ಅಗಸೆ ನೋಡಿಲ್ಲ ಅದು ಹೇಗಿರುತ್ತದೆ ಪರಿಕಲ್ಪನೆ ಹೋಗ್ಬಿಟ್ಟಿದೆ. ಈಗ ಇಷ್ಟು ಮಹತ್ವ ಇರುವಂತ ಅಗಸೆ ನಾವು ಓಕೆಪ್ಪ ತುಂಬಾ ಚೆನ್ನಾಗೈತೆ ಆಯ್ತು ತಿನ್ಬೋಣ, ಒಂದು 1/2 ಕೆಜಿ 1 ಕೆಜಿ 1 ದಿನ ತಿನ್ಬೋಣ ಅನ್ನೋಕ್ಕೂ ಸಹ ಆಗಲ್ಲ. ಇದನ್ನ ಯಾವ ರೀತಿ ಸೇವಿಸಬೇಕು ಅಂತಂದ್ರೆ, ಒಂದು ನೀವು ಮೊದಲೇ ಹೇಳಿದ್ರೆ ಸರ್ ಅಗಸೆ ಚಟ್ನಿ ಅಂತ, ಅಗಸೆ ಚಟ್ನಿಯಾಗಿ ನಾ ಅದನ್ನ ಅಗಸೆ ಈಗ ಹೇಗೆ ನಾವು ಶೇಂಗಾ ಚಟ್ನಿ ಕಡಲೆ ಚಟ್ನಿ ಉಪಯೋಗಿಸ್ತೀವಿ ಅದೇ ರೀತಿ ಅಗಸೆ ಚಟ್ನಿಯನ್ನು ಮಾಡ್ಕೊಂಡು ನಾವು ಇದನ್ನ ಬಳಸಬಹುದು. ಅದ್ರ ಜೊತೆಗೆ ಈಗ ಎಷ್ಟೋ ಜನಕ್ಕೆ ಅಗಸೆ ಚಟ್ನಿ ಮಾಡ್ದೇ ಇರಬಹುದು, ಗೊತ್ತಿಲ್ಲದೆ ಇರಬಹುದು, ಅಂತವ್ರು ಏನ್ ಮಾಡಬಹುದು, ಅದನ್ನ ಅಗಸೆನ ಲೈಟ್ ಆಗಿ ಫ್ರೈ ಮಾಡಿ ಅಂದ್ರೆ ಕಲ್ ಮೇಲೆ ಉರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ನಾವು ಡೈಲಿ ತಿಂತ ಇದ್ರು ಸಹ ನಾವು ಇದನ್ನ ಸೇವಿಸಬಹುದು. ಅದ್ರ ಜೊತೆಗೆ ನಾವೇ ಇನ್ಯಾವ ರೀತಿ ನಾವು ಅಡ್ವೈಸ್ ಮಾಡ್ತೀವಿ ಅಂದ್ರೆ, ಇವನ್ ಚಪಾತಿ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಮುದ್ದೆ ಮಾಡ್ಬೇಕಾದ ಅದ್ರ ಜೊತೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಸಹ ನಾವು ಇದನ್ನ ಸೇವಿಸಬಹುದು. ಆದ್ರೆ ಯಾವ ಪ್ರಮಾಣದ ಸೇವಿಸ್ಬೇಕಪ್ಪ ಅಂತಂದ್ರೆ, ಈಗ ನಾ ಮೊದ್ಲೇ ಹೇಳಿದೆ ತುಂಬಾ ಒಳ್ಳೇದು, ಈಗ ಅಮೃತನು ಸಹ ವಿಷ ಆಗುತ್ತಂತೆ ಜಾಸ್ತಿ ತಿಂದ್ರೆ, ಹಂಗಾಗಿ ಇದನ್ನ ಎಷ್ಟು ಸೇವಿಸಬೇಕು ಅಂದ್ರೆ, ಪ್ರತಿದಿನ 2 ಸ್ಪೂನು ಚಿಕ್ಕ ಮಕ್ಕಳಿಗೆ ಮತ್ತೆ ಹೆಂಗಸರುಗಳಿಗೆ, ಅದೇ ಪ್ರತಿದಿನ 3 ಸ್ಪೂನು ಗಂಡಸರಿಗೆ. ಈ ರೀತಿ ನಾವು ಸೇವಿಸ್ತಾ ಬಂತಂದಲ್ಲಿ ನಾ ಏನೇನು ಹೇಳಿದೆ, ರಕ್ತದೊತ್ತಡ ಆಗ್ಬೋದು, ಸಂಧಿವಾತ ಆಗ್ಬೋದು, ಮತ್ತೆ ಸಕ್ಕರೆ ಕಾಯಿಲೆ ಆಗ್ಬೋದು, ಮತ್ತೆ ನಮ್ಮ ಬುದ್ಧಿಮಟ್ಟದಲ್ಲಿ ಒಂದು ಗುಣಮಟ್ಟ ಜಾಸ್ತಿ ಆಗೋದು, ಇವೆಲ್ಲ ಸಹ ನಾವು ನಿರ್ವಹಣೆ ಮಾಡಬಹುದು. ಬಟ್ ಜಾಸ್ತಿ ಸೇವಿಸಿದ್ರೆ ಏನಾಗುತ್ತೆ, ಅದನ್ನು ಕೂಡ ಏನಾಗುತ್ತೆ ಅಂದ್ರೆ, ಇದರಲ್ಲಿ HCN ಅನ್ನೋ ಗುಣ ಐತೆ, ಹೈಡ್ರೋಜನ್ ಸೈನೋಡ್ ಅನ್ನೋದು ಒಂದು ರಾಸಾಯನಿಕ ವಸ್ತು ಇದೆ. ನಾವಿದ ಜಾಸ್ತಿ ಸೇವಿಸ್ತು ಅಂತಂದ್ರೆ ಅದು ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇರ್ತದೆ. ಆದ್ರಿಂದ ಒಂದು 2 ಸ್ಪೂನು ಚಿಕ್ಕ ಮಕ್ಕಳಿಗೆ ಮತ್ತೆ ಹೆಂಗಸರಿಗೆ, ಮತ್ತೆ 3 ಸ್ಪೂನು ದೊಡ್ಡವರಿಗೆ ಸೇವಿಸಿದಲ್ಲಿ ಈ ಎಲ್ಲ ಔಷಧೀಯ ಗುಣಗಳನ್ನು ಸಹ ನಾವು ಪಡಿಬಹುದು, ಮತ್ತೆ ಆರೋಗ್ಯವಂತರಾಗಿ ನಾವು ಇರಬಹುದು ಸರ್. ಕಡಿಮೆ ಬೆಲೆಯಲ್ಲೇ ಆರೋಗ್ಯವಂತವಾಗಿ ಇರಬಹುದು. ಒಟ್ಟಿನಲ್ಲಿ ಏನ್ ಹೇಳ್ತೀರಿ ರೈತ ಬಾಂಧವರು, ಈಗ ಸದ್ಯ ನಾವು ಹೇಳಿದ್ರಿ 15 ಅಕ್ಟೋಬರ್ ರಿಂದ 15 ನವೆಂಬರ್ ಒಂದು ಬಿತ್ತನೆಗೆ ಸೂಕ್ತವಾದಂತಹ ಕಾಲ. ರೈತ ಬಾಂಧವರಿಗೆ ಕ್ಯೂ ಮಾತು ಏನ್ ಹೇಳ್ತೀರಿ ಕೊನೆಗೆ ಅಗಸೆಯನ್ನ ಬಿತ್ತೋರಿಗೆ? ಈಗ ನಾನು ಸದ್ಯಕ್ಕೆ ಅಗಸೆ ವಿಭಾಗದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಗಸೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಮ್ಮಲ್ಲಿ ಬಿಡುಗಡೆ ಆದಂತಹ NL 115 ಏನಿದೆ ಅದನ್ನ ನಾವು ಉಚಿತವಾಗಿ ನೀಡುವಂತಹ ಒಂದು ಕಾರ್ಯಕ್ರಮ ಸಹ ನಮ್ಮಲ್ಲಿ ಇದೆ. ಆಸಕ್ತ ರೈತರುಗಳು ನಮ್ಮ ಸಂಪರ್ಕ ಮಾಡಿದ್ದೇ ಅದರಲ್ಲಿ, ನಮ್ಮ ದೂರವಾಣಿ ಮೂಲಕನರೇ ಆಗಲಿ ಅಥವಾ ನಮ್ಮ ಕಚೇರಿಗೆ ಬಂದು ಸಂಪರ್ಕ ಮಾಡಿ ತಮ್ಮ ಇಂಟ್ರೆಸ್ಟ್ ಆಸಕ್ತಿ ತೋರಿಸಿದಲ್ಲಿ ನಾವು ಅವರಿಗೆ ಉಚಿತವಾಗಿ ಬೀಜಗಳನ್ನ ಕೊಡ್ತೀವಿ, ಜೊತೆಗೆ ತಾಂತ್ರಿಕತೆ ಕೊಡ್ತೀವಿ, ಜೊತೆಗೆ ಕೆಲವೊಂದು ಸಾಮಗ್ರಿಗಳನ್ನು ಸಹ ಅವ್ರಿಗೆ ನೀಡ್ತೀವಿ. ಒಂದು ಉತ್ತಮವಾದಂಥ ಅಗಸೆ ಬೆಳೆಯನ್ನು ನಾವು ನಮ್ಮ ಪ್ರದೇಶದಲ್ಲಿ ಹೆಚ್ಚಿಸಬೇಕು ಅನ್ನೋದೊಂದು ನಮ್ಮದು ಉದ್ದೇಶ ಇದೆ ಸರ್. ರೈತ ಬಾಂಧವರಿಗೆ ಉತ್ತೇಜನವನ್ನು ಕೊಡಬೇಕು, ಅದಕ್ಕೆ ಮಾಹಿತಿ ಕ್ಷೇತ್ರವನ್ನು ವಿಸ್ತರಣೆ ಮಾಡಬೇಕು, ಇಷ್ಟೆಲ್ಲ ಪೋಷಕಾಂಶಗಳ ಭದ್ರತೆ ಇದೆ, ಔಷಧೀಯ ಗುಣಗಳನ್ನು ಇದೆ. ರೈತ ಬಾಂಧವರು ಇದ್ರ ಮುಂದೆ ಇತ್ತೀಚೆಗೆ ಉತ್ತಮ ಲಾಭನೂ ಪಡೆಯುತ್ತೆ. ಆದ್ರಿಂದ ರೈತ ಬಾಂಧವರು ಇದನ್ನ ತಮ್ಮ ಅಟ್ಲೀಸ್ಟ್ ಲಾಭದಾಯಕವಾಗಲ್ಲ ಅಂದ್ರೆ ತಮ್ಮ ಸ್ವಂತ ಉಪಯೋಗಕ್ಕಾಗದ್ರು ಬೆಳಕಂತು ಅಂತಂದ್ರೆ ನಾವು ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಬಹುದು. ಹೇಳಿದ್ರಿ ಸರ್, ತಾವು ರೈತ ಬಾಂಧವರು ತಮ್ಮನ್ನು ನೇರವಾಗಿ ಆದ್ರೂ ಸಂಪರ್ಕ ಮಾಡಬಹುದು ಅಥವಾ ನಿಮ್ಮ ಕಚೇರಿಗಾದ್ರೂ ಬಂದು ನಿಮ್ಮನ್ನ ಭೇಟಿಯಾಗಿ ಈ ಬೀಜದ ಬಗ್ಗೆ ಮಾಹಿತಿ ಆಗಿರಬಹುದು, ತಾಂತ್ರಿಕತೆ ಆಗಿರಬಹುದು, ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತ ಬಾಂಧವರಿಗೆ ಹೇಳ್ಬಿಡಿ. ಹೌದು ಸರ್, ಈಗ ನನ್ನ ದೂರವಾಣಿ ಸಂಖ್ಯೆ 9000 8333 8333 006 006. ನಾ ಇನ್ನೊಂದ್ಸಲ ನಾನು ಅದನ್ನ ರಿಪೀಟ್ ಮಾಡ್ತೀನಿ, 900 8333 006. ಈ ದೂರವಾಣಿಗೆ ನನಗೆ ಕರೆ ಮಾಡ್ತು ಅಂತಂದ್ರೆ ನಿಮ್ಗೆ ನಾವು ತಾಂತ್ರಿಕ ಮಾಹಿತಿಯನ್ನು ನೀಡಬಹುದು. ಅದರ ಜೊತೆಗೆ ನಮ್ಮ ಕಚೇರಿಗೆ ಬಂದು ನೀವು ಈ ಬೀಜಗಳನ್ನ ನೀವು ಫ್ರೀಯಾಗೂ ಸಹ ನೀವು ಉಚಿತವಾಗಿ ಸಹ ನೀವು ಕೊಂಡ್ಕೊಂಡು ಬಿತ್ತನೆ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಒಳ್ಳೇದು ಸರ್, ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ ರೈತ ಬಾಂಧವರಿಗೆ. ಈ ಪ್ರಸ್ತುತ ಸಮಯದಲ್ಲಿ ಅಗಸೆ ಬೇಸಾಯವನ್ನು ಯಾಕೆ ಮಾಡಬೇಕು, ಮಾಡೋದಾದ್ರೆ ಯಾವ ತಳಿಯನ್ನು ಮಾಡಬೇಕು, ಜೊತೆಗೆ ಹೇಗೆ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಹೆಚ್ಚಿನ ಲಾಭ ಬರ್ತದೆ, ಕೀಟ ರೋಗ ಆಯಿತು, ಜೊತೆಗೆ ಪೋಷಕಾಂಶಗಳ ಭದ್ರತೆ, ಔಷಧಿಯ ಒಂದು ಮಹತ್ವವನ್ನು ಕೂಡ ತಿಳಿಸಿಕೊಟ್ರಿ. ನೀವು ಹೇಳಿದಂಥ ಈ ವಿಚಾರಗಳನ್ನು ರೈತ ಬಾಂಧವರು ಪ್ರಸ್ತುತ ಹಂಗಾಮಿನಲ್ಲಿ ತಲೆಯಲ್ಲಿಟ್ಟುಕೊಂಡು ಮಾಹಿತಿಯನ್ನು ಪಡ್ಕೊಂಡು ಇದನ್ನು ಬೆಳೆಯಲಿಕ್ಕೆ ಮುಂದೆ ಬಂದರೆ ಈ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ, ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಇದರಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ರೈತ ಬಾಂಧವರು ಈ ಕಾರ್ಯಕ್ರಮದ ಪ್ರಯೋಜನ ಪಡ್ಕೋತಾರೆ ಎಂಬಂತ ಒಂದು ಮಾಹಿತಿಯೊಂದಿಗೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಗಸೆ ಬೆಳೆಯ ಬೇಸಾಯ ತಾಂತ್ರಿಕತೆ ಕುರಿತು ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅಮರೇಶ್ ಆಶಯಾಳ. ಈಗ ಕೇಳಿ ರಾಯಚೂರು ತಾಲೂಕಿನ ಪಲವಲದೊಡ್ಡಿ ಗ್ರಾಮದ ಇಮಾಮ್ ಶೇಖ್ ಅವರ ಡ್ರ್ಯಾಗನ್ ಫ್ರೂಟ್ಸ್ ಬೇಸಾಯದ ಅನುಭವಗಳು. ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಇಮಾಮ್ ಶೇಖ್ ಅಂಥೇಳಿ ಯುವಕರು. ಇವರು ರಾಯಚೂರು ತಾಲೂಕಿನ ಪಲವಲದೊಡ್ಡಿ ಗ್ರಾಮದ ರೈತರು, ಯುವ ರೈತರು ಅಂತಲೇ ಹೇಳ್ಬೋದು. ಇವರು 1 ಎಕರೆ ಭೂಮಿಯಲ್ಲಿ ಪಪಾಯ, ಹಾಗೆಯೇ ಡ್ರ್ಯಾಗನ್ ಫ್ರೂಟು, ಮಧ್ಯದಲ್ಲಿ ಈ ತರಕಾರಿ ಬೆಳೆಗಳನ್ನು, ಹೀರೆಕಾಯಿ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇವರು ಹೊಸದಾಗಿ ಬಂದಿರುವಂಥ ಈ ಡ್ರ್ಯಾಗನ್ ಫ್ರೂಟ್ ಬೆಳೆ ಹೇಗೆ ಅನಿಸ್ತಿದೆ, ಯಾಕೆ ಮಾಡಿದರು, ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ದಾರೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇಮಾಮ್ ಶೇಖ್ ಅವರಿಂದ ತಿಳ್ಕೊಳ್ಳೋಣ. ಇಮಾಮ್ ಶೇಖ್ ಅವರೇ, ತಾವು ಯುವಕರಿದ್ದೀರಿ, 1 ಎಕರೆ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಬೆಳೀತಿದ್ರಿ. ಈ ಡ್ರ್ಯಾಗನ್ ಫ್ರೂಟ್ ಬೆಳೆಕ್ಕಿಂತ ಮುಂಚೆ ಏನು ಬೆಳೀತಿದ್ರಿ ಇಲ್ಲಿ? ಇಲ್ಲಿ ಹತ್ತಿ ಬೆಳೀತಿದ್ವಿ ರೀ ನಾವು. ಯಾಕೆ ತೋಟಗಾರಿಕೆ ಕಡೆ ಈ ಡ್ರ್ಯಾಗನ್ ಫ್ರೂಟನ್ನು ಹಾಕ್ಬೇಕಂತೇಳಿ ನಿಮ್ಮ ತಲೆ ಉಳಿತು, ಯಾರು ಮಾಹಿತಿ ಕೊಟ್ಟರು? ಯಾರು ನಮ್ಮ ಫ್ರೆಂಡ್ ಒಬ್ರು ಇದ್ರಿ ಆಪಲ್ದಿನಾಗ, ಅವರು ಹೇಳಿದ್ರು ನಮ್ಗೆ ಹಿಂಗೆ ಮಾಡಮ್ಮಂತೇಳಿ. ಅವರು ನಾವು ವಿಚಾರ ಮಾಡಿ ಯೂಟ್ಯೂಬಾಗ ಸರ್ಚ್ ಮಾಡಿ ನೋಡಿದ್ವಿ, ಇದರಿಂದ ಲಾಭ ಐತಿ ಇಲ್ಲ ಅಂತೆಲ್ಲ ಸರ್ಚ್ ಮಾಡಿ ನೋಡಿ ನಾವು ಸಸಿ ತಂದು ನೆಟ್ಟಿವಿ ರೀ. ಈಗ 1 ಎಕರೆ ಭೂಮಿಯಲ್ಲಿ ಹಾಕೊಂಡಿದ್ರಿ, ಏನೇನು ಪ್ರಿಪರೇಷನ್ಗಳನ್ನು ಮಾಡ್ಕೊಂಡ್ರಿ ಪ್ರಾರಂಭದಲ್ಲಿ? ಇಷ್ಟು ಖರ್ಚು ಬರ್ತದೆ, ಇಷ್ಟೆಲ್ಲ ಉಪಕರಣಗಳು ಬೇಕಾಗ್ತದೆ, ಇದ್ರ ಮಾಹಿತಿಯನ್ನು ಮೊದಲೇ ಕಲೆ ಹಾಕೊಂಡಿದ್ರ? ಎಲ್ಲ ನಾವು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಏನೇನು ಬೇಕು ಸಾಮಾನುಗಳನ್ನು ತರಿಸ್ಕೊಂಡು ನಾವೇ ಕೊಂಬೆಗಳನ್ನು ರೆಡಿ ಮಾಡಿ ನಾವೇ ಸಸಿ ಎಲ್ಲ ಇದು ಮಾಡಿ ನೆಟ್ಟಿವಿ ರೀ. ಈಗ 1 ಎಕರೆ ಭೂಮಿಯಲ್ಲಿ ಎಷ್ಟು ಕಂಬಗಳು ಕೂಡ್ತಾವ ಅಂತೇಳಿ ಅಂದಾಜು ಮಾಹಿತಿ ಇತ್ತು, ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡ್ರಿ? 1 ಎಕರೆ ಜಮೀನಲ್ಲಿ 500 ಕಂಬಗಳು ಬೀಳ್ತಾವ್ರಿ. ಹಿಂಗೆ ಅಡ್ಡ ಸಾಲಾದರೆ 12 ಫೀಟ್ 12 ಅಡಿ, ಹಿಂಗೆ ಉದ್ದ 8 ಅಡಿ, 12 8 12 8, ಹಿಂಗೆ 500 ಕಂಬೆ ಬೀಳ್ತಾವ್ರಿ 1 ಎಕರೆಗೆ. ಎಲ್ಲ ಯೋಚನೆ ಮಾಡಿ ಪ್ಲಾನ್ ಹಾಕಿ ನಾವು ಕಂಬೆಗಳು ರೆಡಿ ಮಾಡಿವ್ರಿ. ಎಕರೆಗೆ 500 ಕಂಬಗಳಪ್ಪ ಅಂತಂದ್ರೆ ಇದನ್ನ ಹೆಂಗೆ ಕೊಂಡ್ಕೊಂಡ್ರಿ, ಎಲ್ಲಿಂದ ತಂದ್ಕೊಂಡ್ರಿ, ಅಥವಾ ನೀವೇ ಇದನ್ನ ಪ್ರಿಪೇರ್ ಮಾಡಿದ್ರೆ ಹೇಗೆ? ಇಲ್ಲ ನಾವೆಲ್ಲ ಇದು ಮಾಡಿ ನಾನು ನಮ್ಮ ಅಣ್ಣವರು ಸ್ವಂತ ಇದು ಮಾಡಿ ಪ್ಲಾನ್ ಮಾಡಿ ಹಾಕಿವ್ರಿ. ಮತ್ತೆ ಸಸಿ 1 ಕಂಬಕ್ಕೆ 4 ಸಸಿ ನೆಡಿವ್ರಿ, ನೆಟ್ಟಿವ್ರಿ. ಅಲ್ಲ ಈ ಕಂಬಗಳನ್ನ ನೀವೇ ತಯಾರು ಮಾಡ್ಕೊಂಡ್ರ? ನಾವೇ ತಯಾರು ಮಾಡಿವ್ರಿ. ಹೆಂಗೆ ನಿಮ್ಮ ಇಟ್ಟಿಂಗಳೇ ಬಟ್ಟೆ ತಯಾರು ಮಾಡೋದು, ಎಲ್ಲ ಮಿಷಿನ್ಗಳಿದಾವ? ಮಿಷಿನ್ಗಳಿಲ್ಲ ರೀ, ಬಾಕ್ಸ್ ಅವ. ಬಾಕ್ಸ್ ಕಂಬಿ ಮಾಡಕ್ಕೆ ಬಾಕ್ಸ್ಗೆ 20,000 ಆಗವ್ರಿ. ಬಾಕ್ಸ್ಗೆ 20,000 ರೂಪಾಯಿ ಸಿಮೆಂಟು ಈ ಮರಳು ಎಲ್ಲ ಸೇರಿ? ಬರೀ ಬಾಕ್ಸ್ ಕಂಬಿ ಹಾಕ್ಸಕ್ಕೆ ಬಾಕ್ಸ್ಗೆ 20,000 ಆಗ್ಯಾವ್ರಿ. ಮತ್ತು ಅದು ಸಿಮೆಂಟು ಬೇರೆ, ಮತ್ತು ರಾಡ್ ಬೇರೆ, ಮತ್ತು ಅದು ಡಸ್ಟು ಬೇರೆ, ಮತ್ತು ಅದರ ಕಾಂಕ್ರೀಟ್ ಬೇರೆ 20 mm, ಎಲ್ಲ ಮಿಕ್ಸ್ ಮಾಡಿ ಕಂಬಿಗಳು ರೆಡಿ ಮಾಡಿವ್ರಿ ನಾವು. ಈಗ 1 ಕಂಬ ತಯಾರಾಗಬೇಕಪ್ಪ ಅಂತಂದರೆ ಎಷ್ಟು ತಂತಿಗಳನ್ನು ಹಾಕೊಂಡ್ರಿ, ಎಷ್ಟು ಹೈಟ್ನು ಕಂಬಗಳದಾವೆ ನಿಮ್ಮ ಈ ಡ್ರ್ಯಾಗನ್ ಫ್ರೂಟಿಗೆ? 1 ಕಂಬಿಗೆ 4 ತಂತಿ ಹಾಕಿವಿ ರೀ, 4 ತಂತಿ ಹಾಕಿ ರಿಂಗ್ ಹಾಕಿ ಒಂದು ಕಾಲಮ್ ಟೈಪ್ ಮಾಡಿ 7 ಫೀಟ್ ಅಡಿ ಹೈಟ್ ಎತ್ತರ ಅವ್ರಿ. ಒಂದೊಂದು ಕಂಬ 7 ಫೂಟ್ ಹೈಟ್ ಅದಾವ? ಹೌದು ರೀ. ಅಂದಾಜು 500 ಕಂಬಗಳಿಗೆ 1 ಎಕರೆಗೆ ಈ ಕಂಬಕ್ಕೆ ಎಷ್ಟು ಖರ್ಚು ಬಂತಂತ ಹೇಳ್ತೀರಿ? ಈ ಕಂಬಕ್ಕೆ 2-2.5 ಲಕ್ಷ ಬಂದಿರ್ತದೆ ರೀ ಖರ್ಚು, ಎಲ್ಲ ಎಲ್ಲ ಸೇರಿಸಿ ಅದ್ರಾಗ. ಮತ್ತು ಈ ಟೈರ್ ಆವಲ್ ಮತ್ತು ಅದ್ರಾಗ ಮ್ಯಾಗ ಟೈರ್ ಬರೀ ಟೈರ್ಗೆ 20,000 ಆಗ್ಯಾವ ರೀ. ಕಂಬಕ್ಕೆ ಮೇಲೆ 4 ತಂತಿಗಳನ್ನು ಬಿಟ್ಟು ರಾಡ್ಗಳನ್ನು ಬಿಟ್ಟು ಟೈರ್ ಇಡಬೇಕು? ಟೈರ್ ಇಡಬೇಕು ರೀ, ಅದ್ರ ಮ್ಯಾಗಿಂದ ಬಾಗಿ ಬರ್ತಾವ ರೀ ಸಸಿ, ಅದಕ್ಕೆ ಟೈರ್ ಹಾಕ್ಸಿವಿ ರೀ. ಅದಕ್ಕೆ ಟೈರ್ಗೆ 20,000 ಆಗ್ಯಾವ. ಟೈರ್ಗೆ 20,000, ಈ ಕಂಬಕ್ಕೆ 1-2.5 ಲಕ್ಷ ಖರ್ಚಾಗದ? ಖರ್ಚಾಗದ ರೀ. ಮತ್ತು ಡ್ರಿಪ್ ವ್ಯವಸ್ಥೆ, ಡ್ರಿಪ್ಗೆ 10,000 ಆಗಿರ್ತದೆ ರೀ ಡ್ರಿಪ್ ವ್ಯವಸ್ಥೆ. ಮತ್ತು ಇವು ನಮ್ಮ ಕಂಬಿಗಳೆಲ್ಲ ಕೆತ್ತಕ ನೆಡಕ್ಕೆ ಅದಕ್ಕೊಂದು 20,000 ಆಗ್ಯಾವ್ರಿ. ಎಲ್ಲ ಟೋಟಲ್ ಎಲ್ಲ ಖರ್ಚು ವೆಚ್ಚ ಬಂದು 5 ಲಕ್ಷ ಆಗ್ಯಾವ್ರಿ. ಅಂದ್ರೆ ಎಲ್ಲ ಈ ಕಂಬ, ಈಗ ಟೈರ್ ಆಯಿತು, ಕಂಬ ರೆಡಿ ಮಾಡೋದಾಯಿತು, ಊಣ್ ಹಾಕಕ್ಕಾಯಿತು, ಒಟ್ಟ ಈ ಮೇಲಿನ ಖರ್ಚೇ ನಿಮಗೆ ಸಸಿಗಳು ಬಿಟ್ಟು ಒಂದು 4-5 ಲಕ್ಷ ಖರ್ಚಾಗದ? ಆಗ್ಯದ್ರಿ, 3.5-4 ಆಗ್ಯದ್ರಿ ಆ ಸಸಿಗಳಿಂದ, 5-5 ಲಕ್ಷ ಆಗ್ಯದ್ರಿ. ಸಸಿ ಎಲ್ಲಿಂದ ತಗೊಂಬಂದ್ರಿ? ಇಲ್ಲಿ ಬೆಂಗಳೂರು ಪಕ್ಕದಲ್ಲಿ ಒಂದು ಗ್ರಾಮ ಇತ್ತು, ಅಲ್ಲಿಂದ ತಂದಿವಿ. ಏನು ಖರ್ಚು ಬಿತ್ತದ ಒಂದು ಸಸಿಗೆ? ಒಂದು ಸಸಿಗೆ ನಮ್ಗೆ ಎಲ್ಲ ಡೆಲಿವರಿ ಚಾರ್ಜಿಂದ ಅವರು 80 ರೂಪಾಯಿ ಕೊಟ್ಟರೆ. ಎಷ್ಟು ಸಸಿಗಳು ಕುಂತವು ನಿಮ್ಮ ಗಿಡಕ್ಕೆ ಈ ಒಂದು ಎಕರೆ ಭೂಮಿಗೆ? ಒಂದು ಎಕರೆ ಭೂಮಿಗೆ 2000 ಸಸಿ ಬಿದ್ದವ್ರಿ. ಒಂದು ಕಂಬಲ್ಲಿ 4 ಸಸಿ ನೆಡಿದೀವಿ ರೀ. ಒಂದು ಕಂಬದ ಸುತ್ತಲೂ 4 ಸಸಿಗಳು ಕೊಡ್ತಾವೆ? ಕೊಡ್ತಾವ್ರಿ. 500 ಕಂಬಕ್ಕೆ 2000 ಸಸಿ ನೆಟ್ಟಿವ್ರಿ. ಹೆಂಗೆ ಹಾಕ್ಬೇಕು? 4 ಕಂಬದ ಸುತ್ತಲೂ 4 ಸಸಿಗಳು ಕೊಡ್ತಾವೆ ಅಂತಂದ್ರೆ ಅದನ್ನು ಹೆಂಗೆ ಒಳಗೆ ಹೆಂಗೆ ತೋಡ್ಬೇಕು, ಗೊಬ್ಬರ ಏನು ಹಾಕ್ಬೇಕು, ಅವೆಲ್ಲ ಹೆಂಗೆ ಮಾಡ್ತೀರಿ, ಎಲ್ಲ ಮಾಹಿತಿ ಮತ್ತು ಹೆಂಗೆ ಅದನ್ನು ನೀವು ನಾಟಿ ಮಾಡಿದ್ರಿ? ಎಲ್ಲ ನಾವು ಯೂಟ್ಯೂಬಲ್ಲಿ ನೋಡಿದ್ದೀರಿ, ಆದರೆ ಏನೇನೈತಿ ಹೆಂಗೆ ಉಪಯೋಗ ಮಾಡಬೇಕು ಏನಿಲ್ಲ ಅಂತ ಮಾಡಿ ಸಸಿ ನೆಡಿದ್ಮ್ಯಾಗ ಗೊಬ್ಬರ ಹಾಕಿವಿ ರೀ. ಮೊದಲು ಗೊಬ್ಬರ ಹಾಕಿರಿ? ಸಸಿ ನೆಡಿದ್ಮ್ಯಾಗ ಗೊಬ್ಬರ ಹಾಕಿವಿ ರೀ. ಮೊದಲು ಇಷ್ಟು ಹಾಕಿದ್ವಿ, ಮತ್ತು ಇವಾಗ ಹಾಕ್ಬೇಕು ರೀ. ಅಂದರೆ ಮೊದಲು ಭೂಮಿಗೂ ಗೊಬ್ಬರ ಕೊಡಬೇಕು, ಆನಂತರ ಅದನ್ನು ನಾಟಿ ಮಾಡಿದ್ಮೇಲೂ ಗೊಬ್ಬರ ಕೊಡಬೇಕು? ಕೊಡಬೇಕು. ಅದಕ್ಕೆ ಬೇರೆ ಏನು ಕೊಡೋದಿಲ್ಲ ರೀ. ಗೊಬ್ಬರ ಕೊಡಬೇಕು, ಇನ್ನು ಬೇಕಿದ್ರೆ ಗೋಮೂತ್ರ ಹಾಕ್ಬೇಕು ರೀ. ಇನ್ನು ಭಾರಿ ಬರ್ತದೆ ಸಸಿ. ಅಂದರೆ ಇದು ಮೇಲೆ ಈ ಡ್ರ್ಯಾಗನ್ ಫ್ರೂಟ್ ಬಳ್ಳಿ ಮೇಲೆ ಹಬ್ಕೊಂಡು ಹೋದಂಗೆಲ್ಲ ಕಟ್ಕೊಂತ ಹೋಗ್ಬೇಕಾ? ಕಟ್ಕೊಂತ ಹೋಗ್ಬೇಕು ರೀ, ಇಲ್ಲಾಂದ್ರೆ ಹಿಂಗೆ ಬಾಗ್ತದೆ ಸಸಿ. ಕಟ್ಕೊಂಡು ಹೋಗಿದ್ರೆ ಹಂಗೆ ಸಸಿ ಅದಕ್ಕೆ ಬೇರು ಬರ್ತಾವ್ರೆ, ಹಂಗೆ ಕುಂದಿರ್ತದೆ ಅದು. ಕೆಲವೊಬ್ರು ಏನು ಮಾಡ್ತಾರೆ, ಈ ಕಂಬದ ಸುತ್ತಲೂ ಒಂದು ಗೋಣಿ ಜಲ ಸುತ್ತಾರೆ, ಆಮೇಲೆ ಅದನ್ನು ಕಟ್ಕ ಅಂತ ಹೋಗ್ತಾರೆ. ನೀವು ಹಂಗೆ ಕಟ್ಟಿಲ್ಲಲ್ಲ? ಇಲ್ಲ ರೀ, ಅವು ಸಸಿ ಒಂದ್ರ ಮ್ಯಾಗ ಒಂದ್ರ ಬಗಳಗೊಂದು ಬರ್ತಾವ್ರಿ. ಅದಕ್ಕೇನು ಗೋಣಿಚೀಲ ಕಟ್ಟೋದು ಬೇಕಾಗಿಲ್ಲ, ನಾವು ದಾರದಿಂದ ಕಟ್ಟಿಬಿಟ್ರೆ ಆಯ್ತು ರೀ. ಹೌದ್ರಿ, ಗೋಣಿಚೀಲ ಏನು ಬೇಡ. ಗೋಣಿಚೀಲ ಏನು ಬೇಡ. ಎಷ್ಟು ತಿಂಗಳಕ್ಕೆ ಇದು ಕಾಯಿ ಬರ್ತಾವ ಅಂತ ಹೇಳಿ ನಿಮ್ಮ ಹೇಳರ? ಒಂದು ವರ್ಷ ಸರ್. ಒಂದು ವರ್ಷಕ್ಕೆ ಬರ್ತಾವ ಅಂದಿದ್ರು, ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗ್ಯವ್ರು. ಒಂದು ವರ್ಷ ಆಗ್ಯದ ನಾವು ನೆಟ್ಟಿ ಸರ್. ಇಲ್ಲೊಂದು ಕಾಯಿ ಬರಾಕತ್ತವ? ಬರಾಕತ್ತವ್ರಿ. ಏನಾರ ಮಾರಿರಿ ಏನು, ಏನಾರ ಇಳುವರಿ ಬಂದಿದ್ದು? ಇಲ್ಲ ರೀ ಸರ್, ಮೊನ್ನೆ ಒಂದು 50-60 ಕಾಯಿ ಆಗಿದ್ದು ಸರ್, ಮನೆಯವರೇ ತಿಂದ್ವಿ ಸರ್ ಫಸ್ಟ್ ಸತಿ. ಮುಂದಿನ ವರ್ಷ ಏನು ಜಗ್ಗಿ ಬಂದರೆ ಮಾರ್ಕೆಟ್ಗೆ ಮಾರ್ತೀವಿ ಸರ್. ಏನು ಹೆಂಗದ ರುಚಿ ನೀವು ನೋಡಿದಾಗ ಮನೆಯವ್ರು? ರುಚಿ ಸ್ವೀಟ್ ಹಚ್ಚಿರಲ್ಲ ಸರ್, ಕಮ್ಮಿ ಇರಲ್ಲ ಸರ್, ಲೈಟ್ ಇರ್ತದೆ ಸರ್. ಅದು ಆರೋಗ್ಯಕ್ಕೆ ಚಲೋ ಅನ್ನತ್ತಾರ ಸರ್ ಅದು ಸರ್. ಅನ್ನು ಅದರಿಂದ ನಾವು ಇದು ಮಾಡಕತ್ತೀವಿ ಸರ್. ಅಂದರೆ ಏನು ಒಂದು ಕಾಯಿದು ತೂಕ ಅಂದಾಜು ಎಷ್ಟಿರುತ್ತೆ ಅಂತ ಹೇಳ್ತೀವಿ? ಒಂದು ಕಾಯ್ದು ತೂಕ 200-250 ಗ್ರಾಮ್ ಇರ್ಬೋದು ರೀ. 1 kg ಇರ್ತದೆ? 1 kg ಇರ್ಬೋದು. ಅದೇನು ಕೆಂಪಾಗ್ತದ ಹಣ್ಣಾದ್ಮೇಲೆ? ಕೆಂಪು ಸರ್, ನಮ್ಮ ಗುಲಾಬ್ ಕಲರ್. ಗುಲಾಬ್ ಕಲರ್ ಕಟ್ ಮಾಡಿದ್ಮೇಲೆ ಹೆಂಗಿರ್ತದೆ ಒಳಗೆ ತಿರುಳು? ತೆಳ್ಳಗಿರ್ತದ, ಕೆಂಪಾಗಿರ್ತದೆ, ಹೆಂಗಿರ್ತದೆ ಸರ್? ರೆಡ್ಡು ವೈಟ್ ಎರಡು. ಈ ಕಡೆ 4 ಸಾಲು ಇವ ವೈಟ್, ಈ ಕಡೆ ಮಿಕ್ಕಿದ್ದೆಲ್ಲ ರೆಡ್ ರೀ. ರೆಡ್ ಮತ್ತು ವೈಟು ಈಗ ರುಚಿಯಲ್ಲಿ ಹೆಂಗೆ ವ್ಯತ್ಯಾಸ ಐತೆ? ವ್ಯತ್ಯಾಸ ಸ್ವಲ್ಪ ಇರ್ತದೆ ರೀ. ಹೆಚ್ಚು ಸ್ವೀಟ್ ಇರಲ್ಲ, ಕಮ್ಮಿ ಇರಲ್ಲ, ಲೈಟ್ ಆಗಿರ್ತಾರೆ ಸರ್. ಈಗ ಫಸ್ಟ್ ಒಂದು 50-60 ಹಣ್ಣು ಬಂದಮೇಲೆ ನೀವೆಲ್ಲ ಮನೇಲಿ ತಿಂದಿರಿ, ಈಗ ನೆಕ್ಸ್ಟ್ ಬಂದಾಗ ಮಾರ್ಕೆಟಿಗೆ ಹೋಗ್ಬೋದು, ಭಾಳ ಬರ್ತಾವೆ. ನೆಕ್ಸ್ಟ್ ಭಾಳ ಬರ್ತಾವ ರೀ, ಅವೆಲ್ಲ ಮಾರ್ಕೆಟ್ಗೆ ಹೋಗ್ತೀವಿ ರೀ. ಅಂದರೆ ಇದು ವರ್ಷಕ್ಕೆ ಎಲ್ಲ ತಿಂಗಳು ಬರ್ತಾವೆ, ಏನು ಜೂನ್ಲಿಂದ ಸ್ಟಾರ್ಟ್ ಆಗ್ತದೆ? ಜೂನ್ನಿಂದ ಸ್ಟಾರ್ಟ್ ಆಗ್ತದೆ ಸರ್. ಜೂನ್ನಿಂದ ಸ್ಟಾರ್ಟ್ ಆಗಿ ಒಂದು 6 ತಿಂಗಳು ಬರ್ತಾವಂತ ಸರ್. 3-6 ತಿಂಗಳು ಬರ್ತಾವೆ ಸರ್. ಅಂದರೆ 3-6 ತಿಂಗಳು ಒಂದು 4-5 ಕಟಿಂಗ್ ನಡೀತಾವೆ? ಹಾಂ, ನಡೀತಾವೆ ಸರ್. ಒಮ್ಮೆ ಬರಲ್ಲ, ಒಂದ್ರ ಮ್ಯಾಗ ಒಂದು ಬರ್ತಾವೆ ಸರ್ ನಿಧಾನಕ್ಕೆ. ಮತ್ತೆ ಈಗ ಗೊಬ್ಬರ ನೀರು, ಈಗ ಡ್ರಿಪ್ ಹಾಕೊಂಡಿರಿ, ಎಷ್ಟು ಸೊಂದ್ಸಲ್ ನೀರು ಬಿಡ್ತೀರಿ, ಗೊಬ್ಬರ ಹೆಂಗೆ ಕೊಡ್ತೀರಿ ಅದಕ್ಕೆ? ಸರ್, ಗೊಬ್ಬರ ಒಂದು ತಿಂಗಳಿಗೊಮ್ಮೆ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ನಡೀತದೆ ಸರ್. ಇಲ್ಲಪ್ಪ ಅಂದ್ರೆ 6 ತಿಂಗಳಿಗೊಮ್ಮೆ ಹಾಕಿದ್ರು ನಡೀತದೆ ಸರ್. ಡ್ರಿಪ್ಪಿಗೆ ಕೊಡ್ತೀರಾ ಅಥವಾ ಏನು ಭೂಮಿಗೆ ಹಾಕ್ತೀರಿ? ಮಣ್ಣಿಗೆ ಹಾಕ್ಬೇಕು ಸರ್. ನಾವು ಗೋಮೂತ್ರ ಇದ್ರೆ ಡ್ರಿಪ್ನಾಗ ಬಿಡ್ಬೋದು ಸರ್. ಇಲ್ಲಪ್ಪ ಅಂದ್ರೆ ನಾವು ಗೊಬ್ಬರ ಇದ್ರೆ ಸಸಿ ಪಕ್ಕದಲ್ಲಿ ಹಾಕ್ಬೋದು ಸರ್ ಮಣ್ಣಿನಾಗ. ಈಗ ಏರ್ ಮಡಿ ಮಾಡಿರಲ್ಲ, ಒಡ್ಡು ಮಾಡಿರಲ್ಲ, ಅದನ್ನ ಯಾಕೆ ಮಾಡಿರಿ ಮತ್ತೆ ಹಂಗೆ ಹಾಕಿದ್ರನ್ನೆಲ್ಲ ಸಮಪಾತ ಮಾಡಿದ್ರೆ? ಇಲ್ಲ ಸರ್, ಇದು ಒಡ್ಡು ಮಾಡ್ಬೇಕು ಸರ್. ಯಾಕಂದ್ರೆ ಸಸಿ ದೊಡ್ಡ ಹೋದಂಗೆಲ್ಲ ಬೇರ್ ಬಿಡ್ತಾ ಸರ್. ಬೇರ್ ಬಿಟ್ಟಂಗೆಲ್ಲ ಸಸಿ ದೊಡ್ಡ ಅರಳುತ್ತೆ ಸರ್. ಅದರಿಂದ ನಾವು ಇದು ಒಡ್ಡು ಕಟ್ತಾ ಹೋಗ್ಬೇಕು ಸರ್. ಇನ್ನು ಹೈಟ್ ಹೋದಂಗೆಲ್ಲ ಇನ್ನು ಒಡ್ಡು ಕಟ್ಬೇಕು ಸರ್. ಹಂಗಾರೆ ಹೆಂಗೆಂಗೆ ಒಡ್ಡು ಹಾಕ್ತೀವಿ, ಹೆಂಗೆ ಬೇರ್ಗಳು ಒಳಗೆ ಹೋಗ್ತಾವೆ? ಒಳಗೆ ಹೋಗ್ತಾವೆ ಸರ್, ಸಸಿ ದೊಡ್ಡ ಬೆಳೀತದೆ ಸರ್. ಮೇಂಟೆನೆನ್ಸ್ ಹೆಂಗೆ ಇದಕ್ಕೆ, ಭಾಳ ಮಂದಿ ಲೇಬರ್ ಬೇಕಾತಾರ? ಇಲ್ಲ ಸರ್, ಫಸ್ಟ್ ಸ್ಟಾರ್ಟಿಂಗ್ ಖರ್ಚು ಹೆಚ್ಚಾಗ್ತದೆ ಸರ್. ಆಮ್ಯಾಗೆ ಕಮ್ಮಿ ಸರ್, ಅದ್ರದ್ದೇನಿಲ್ಲ, ಗೊಬ್ಬರ ಹಾಕ್ಬೇಕು ಸರ್. ಸ್ವಲ್ಪ ನೀರಿಂದಕ್ಕೆ ಸಹ ಕಮ್ಮಿ ಸರ್. ಒಂದು ವಾರಕ್ಕೆ 2 ಸತಿ ಬಿಟ್ಟು ನಡೀತದೆ. ನಮ್ಮದು ಉಸ್ಕು ಭೂಮಿ ಅದ ಸರ್, ವಾರಕ್ಕೆ 2 ಸತಿ ಬಿಡ್ತೀವಿ. ಅದೇ ಕಪ್ಪು ಮಣ್ಣು ಈ ಕೆಂಪು ಮಣ್ಣಾಗಿದ್ರೆ ಒಂದು 10 ದಿನ ಒಂದು ವಾರಕ್ಕೊಮ್ಮೆ ಬಿಡ್ಬೋದು ಸರ್. ನೀರು ಕಮ್ಮಿ ಸರ್. ಎಲ್ಲ ಬೆಳೆದಿರಿ, ಒಂದು ಎಕರೆ ಹಾಕೊಂಡಿರಿ, ಚಲೋ ಬೆಳೆ ಬರಾಕತ್ತದ. ಮತ್ತು ಮಾರ್ಕೆಟ್ ವ್ಯವಸ್ಥೆ ಹೆಂಗೆ ಮಾಡಿರಿ, ಎಲ್ಲಿ ಮಾರ್ಬೇಕಂತ ವಿಚಾರ ಅದ? ಹೈದರಾಬಾದ್ ಸರ್. ಏನಾರ ಒಂದು ಕಾಂಟ್ಯಾಕ್ಟ್ ಯಾರಿಗಾರ ಒಂದು ಪರಿಚಯ ಆಗ್ಯಾರ? ಇಲ್ಲ ಸರ್, ಇನ್ನೂ ಪರಿಚಯ ಆಗಿಲ್ಲ. ಇಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕು ಸರ್, ಮಾರ್ಕೆಟ್ಗೆ ಹೋಗ್ಬೇಕಂತ ಪ್ಲಾನ್ ಅದ ಸರ್. ಇನ್ನು ಮುಂದಿನ ವರ್ಷ ಆದರೆ ಗೊತ್ತಾಗ್ತದೆ ಸರ್. ಎಲ್ಲ ಆ್ಯಪಲ್ ದೇವನವರು ನಿಮ್ಮವ್ರು ಹಾಕ್ಯಾರ ಅಂತ ಹೇಳಿದ್ರಿ, ಅವ್ರ ಬೆಳೆ ನಿಮ್ಮ ಬೆಳೆ ಎಲ್ಲರೂ ಎರಡೂ ನೋಡಿದಾಗ ಹೆಂಗದ? ಇಲ್ಲ ಸರ್, ಅವ್ರು ಇನ್ನೂ ಸಸಿ ನೆಡ್ದಿಲ್ಲ ಸರ್. ಕಂಬಿನೂ ಹಾಕಿಲ್ಲ, ಸಸಿ ಹಂಗೆ ತಂದಿಟ್ಟಿದ್ದು ಹಂಗೆ ಅವ ಸರ್. ಅವ್ರು ಈಗ 12-8 ಅಂತರ ಕೊಟ್ಟು ಹಾಕೊಂಡಿರಿ, ಇದೇನು ಅಷ್ಟೇ ಇರಬೇಕಾ ಅಥವಾ ಏನಾದರೂ ಅದಾದಮೇಲೆ ಹೆಚ್ಚು ಇರಬೇಕು ಇಟ್ಟರೆ ಚಲೋ ಅಂತೀರಿ ನಾವು? ಇಲ್ಲ ಸರ್, ಇಷ್ಟೇ ಸೈಜ್ ಸರಿ ಹೋಗ್ತದೆ ಸರ್. ಸಸಿ ದೊಡ್ಡಗಾದ್ಮ್ಯಾಗೆ ಕಟ್ ಮಾಡಿ ಮತ್ತು ಅದ್ರಾಗ ಇದು ಒಂದು ಕೆಮಿಕಲ್ ಸಿಗ್ತದೆ ಸರ್, ಅದರಿಂದ ಅದು ಇದು ಮಾಡಿ ಮತ್ತು ಪ್ಲಾಂಟೇಷನ್ ಮಾಡಿ ಮತ್ತು ನಾವು ಮಾರ್ಬೋದು ಸರ್ ಸಸಿ. ಈ ಕಸಗಳು ಒಳಗೆ ನಡೀತದೆ ಅಥವಾ ಏನು ಕ್ಲೀನ್ ಮಾಡ್ಕೊಂತ ಹೋಗ್ಬೇಕು ಹೇಗೆ? ಕಸ ರೂಟ್ ರೋಡ್ ಇದ್ರೆ ನಡೀತದೆ ಸರ್, ಟ್ರ್ಯಾಕ್ಟ್ರಿಂದ. ಹೋದ್ಮೇಲೆ ಗಿಡ ಸುತ್ತಲೂ ಕಸ ಇರಬಾರ್ದು? ಇರ್ಬಾರ್ದು ಸರ್, ಕಳೆ ತೆಗೆದ್ರೆ ಮುಗಿದೋತ ಸರ್. ಎಲ್ಲ ಕ್ಲೀನ್ ಇರ್ಬೇಕು ಸರ್, ಕಳೆ ತೆಗೆದ್ರೆ ಎಲ್ಲ ಕ್ಲೀನ್ ಆತ ಸರ್. ಈಗ ಒಂದು ಎಕರೆಗೆ ಈಗ ನೀವು ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಕಂಬ ಆಯಿತು, ಈ ಸಸಿ ಆಯಿತು, ನಾಲ್ಕು ನಾಲ್ಕೂವರೆ ಅಂತ ಹೇಳಿದ್ರಿ, ಈಗ ಮಾಹಿತಿ ಇಲಾಖೆಯಿಂದ ಏನಾದರೂ ಸಹಾಯ ಸೌಲಭ್ಯ ಏನಾದರೂ ಸಿಕ್ಕದ? ಸಿಕ್ಕದ ಸರ್, 1,03,000 ಕೊಟ್ರಿ ಸರ್ ಒಂದು ಎಕರೆಗೆ. ಹೌದು ಸರ್, ಒಂದು ಎಕರೆಗೆ. ಯಾವುದು? ಡ್ರ್ಯಾಗನ್ ಫ್ರೂಟಿಗೆ? ಡ್ರ್ಯಾಗನ್ ಫ್ರೂಟಿಗೆ. ಈಗ ಮಧ್ಯದಲ್ಲಿ ಪಪಾಯ ಹಾಕೊಂಡಿರಲ್ಲ, ಅದು ಹೇಗೆ? ಅದು ಮುಂಚೆಗೆ ಹಾಕಿದ್ರ ಅಥವಾ ಈ ಡ್ರ್ಯಾಗನ್ ಫ್ರೂಟ್ ಹಾಕಿದ ಮೇಲೆ ಪಪಾಯ ಹಚ್ಚಿರಿ? ಡ್ರ್ಯಾಗನ್ ಫ್ರೂಟ್ ಹಾಕಿದ ಮ್ಯಾಗ ಪಪಾಯ ಹಚ್ಚಿ ಸರ್. ಅದು ಸಸಿ ಮತ್ತೆ ಬಿಸಿಲು ಜಾಸ್ತಿ ಅಲ್ಲ ಸರ್ ನಮ್ಮ ಸೈಡ್, ಅದಕ್ಕೆ ಸ್ವಲ್ಪ ನೆರಳ ಇರ್ತದ ಸಸಿಗೆ, ದೊಡ್ಡ ಆಗ್ತದ ಅಂತ ಪಪಾಯ ನೆಟ್ಟಿವಿ ಸರ್ ಸೆಂಟ್ರ್. ಇನ್ನು ಈ ಪಪಾಯ ಹಾಕಿದ್ದು ಎಷ್ಟು ತಿಂಗಳಾಯ್ತು? ಪಪಾಯ ಹಾಕಿ ಅದು ಒಂದು ವರ್ಷ ಆಯ್ತು ಸರ್. ಏನಾದ್ರೂ ಬೆಳೆಗಳ ತಕೊಂಡ್ರ? ಇಲ್ಲ ಸರ್, ಬೆಳೆ ಬಂದಿತ್ತು ಸರ್, ನೀ ಲಾಕ್ಡೌನಾಗ ರೇಟ್ ಇಲ್ಲ ಅಂತ, ಅದು ನಮ್ಮ ಆಟೋ ಕಿರಾಯ ಆಗಲ್ಲ ಅಂತ ಸುಮ್ಮನೆ ಬಂದವ್ರಿಗೆಲ್ಲ ಕೊಟ್ಟು ಕಳಿಸಿ ಸರ್. ಅನ್ನು ಅಂದರೆ ನಮ್ಮ ಲಾಕ್ಡೌನ್ ಇತ್ತಲ್ಲ ಸರ್, ಪೂರ 8 ರೂಪಾಯಿ ಅಂದರೆ ನಮ್ಮ ಇಲ್ಲಿ ಆಟೋಯಿಂದ ಬರೋಕೆ ಅವ್ರು ಹೆಚ್ಚು ಕೇಳಿದ್ರು ಸರ್. ಇಲ್ಲಿಂದ ನಾವು ಕಟ್ ಮಾಡಿ ಅವೆಲ್ಲ ಇದು ಮಾಡಿ ಮತ್ತು ಕ್ಯಾನ್ನಾಗ ಹಾಕಿ ಅಲ್ಲಿಗೆ ಒಯ್ದ್ರಲ್ಲಿ ಅದ್ರಾಗ ಏನು ಉಳಿಯಲ್ಲ ಅಂತ ಸುಮ್ಮನೆ ಬಂದವ್ರಿಗೆಲ್ಲ ಕೊಟ್ಟು ತಿನ್ನಿಸಿವಿ ಸರ್. ಈಗ ಎಣ್ಣೆ ಬೆಳೆ ಏನಾದರೂ ಕಟ್ ಮಾಡೋ ಏನಾದರೂ ಮಾರ್ಕೆಟಿಗೆ ಹೋಗುವಂಥ ಒಂದು ವ್ಯವಸ್ಥೆ ಏನಾದ್ರೆ ಅದೇನು? ಪಪ್ಪಾಯ ಪಪ್ಪಾಯ್ದಿಲ್ಲ ಸರ್, ಆಯ್ತಿನ ಇವಾಗ ಹಾಕಿದ್ದಕ್ಕೆ ನೆಕ್ಸ್ಟ್ ಬಂದರೆ ಏನೋ ಬರ್ಬೋ ಸರ್ ಒಂದು ಆಟೋ, ಅದು ಇಲ್ಲಿ ಯಾಪಲ್ದಿನಾಗ ಒಬ್ರು ಕೇಳ್ಯಾರ ಸರ್, ಅವ್ರು ಕೊಡ್ತೀವಿ ಅವ್ರು ಮಾರ್ಕೊಂಬರ್ತಾರಂತ. ಪಪ್ಪಾಯ ಹಾಕಿದ್ದು ನಿಮ್ಗೆ ಲಾಸು? ಲಾಸ್ ಸರ್. ಪಪ್ಪಾಯದು ಅಂದರೆ ಪಪ್ಪಾಯ ತೆಗೆದು ಮತ್ತೆ ಒಳಗೆಲ್ಲ ತರಕಾರಿ ಹಾಕಿರಲ್ಲ? ಹೀರೆಕಾಯಿ. ಹೀರೆಕಾಯಿ ಹಾಕಿವಿ ಸರ್. ಹೆಂಗೆ ಅದಕ್ಕೆ ಏನಾದರೂ ಈ ಪಪ್ಪಾಯ ಹಾಕ ಮತ್ತು ಈ ಡ್ರ್ಯಾಗನ್ ಫ್ರೂಟಿಗೆ ಏನೋ ತೊಂದರೆ ಆಗೋದಿಲ್ಲ, ಬಳ್ಳಿ ಹಬ್ತಾವಲ್ಲ? ಇಲ್ಲ ಸರ್, ಏನಾಗಲ್ಲ ಸರ್, ತೊಂದರೆ ಆಗಲ್ಲ ಸರ್. ಬಳ್ಳಿ ಹಬ್ಬಿದ್ರಿಗೂ ಸಹ ಏನಾಗಲ್ಲ ಸರ್, ಮತ್ತೆ ಆಮೇಲೆ ತೆಗಿಬೋದು. ಇದರಿಂದ ಅದಕ್ಕೆ ಡ್ರ್ಯಾಗನ್ ಫ್ರೂಟಿಗೆ ಏನು ತೊಂದರೆ ಆಗಲ್ಲ ಸರ್. ಹೀರೆಕಾಯಿನೂ ಕೂಡ ಹಾಕೊಂಡ್ರೆ ಅದಕ್ಕೆ ಸಪೋರ್ಟಿವ್ ಆಗ್ತದ ಇದು? ಏನು ಮತ್ತೆ ಏನಾರ ಏನಾಗಲ್ಲ ಸರ್, ಅದರಿಂದ ತೊಂದರೆ ಇಲ್ಲ ಸರ್, ಹೀರೆಕಾಯಿಂದ ಏನು ತೊಂದರೆ ಆಗಲ್ಲ ಸರ್ ಸಸಿಗೆ. ಅದ್ರ ಖರ್ಚುನು ಕೂಡ ಬರ್ತಾ ಇದೆ ನಿಮ್ಗೆ ಹೀರೆಕಾಯ್ದು? ಬರ್ತಾಯಿದೆ ಸರ್ ಮಾರ್ಕೆಟ್ನಾಗ, ಒಂದು ಪ್ಯಾಕೆಟ್ 10 ಕೆಜಿಂದು 100 ರೂಪಾಯಿ ಹೋಗತ್ತ ಸರ್. ಮೇಲೆ ಖರ್ಚಿಗಾರ ಅನುಕೂಲ ಆಗ್ತದ? ಖರ್ಚಿಗಾದ್ರೆ ಅನುಕೂಲ ಆಗ್ತದೆ ಸರ್. ಈಗ ಡ್ರ್ಯಾಗನ್ ಫ್ರೂಟು ಮತ್ತು ಈ ಪಪ್ಪಾಯ ಎರಡನ್ನು ನಾವು ಈಗ ನೋಡಿದಾಗ, ಯಾಕಂತಂದ್ರೆ ಈ ಚಂದ್ರಬಂಡ ನಮ್ಮ ಆ್ಯಪಲ್ ದಿನ್ನಿ ಈ ಕಡೆ ನೋಡಿದಾಗ ಸ್ವಲ್ಪ ಮಾವು ಜಾಸ್ತಿ ಹಾಕ್ಯಾರ, ನೀವು ಯಾಕೆ ಇದನ್ನು ಡ್ರ್ಯಾಗನ್ ಫ್ರೂಟ್ ಹಾಕಬೇಕು ಅಂತೇಳಿ ನಿಮ್ಮ ಮಾಹಿತಿ ಬಂತು, ಏನಾದರೂ ಲಾಭ ಬರುವಂಥ ಒಂದು ನಿರೀಕ್ಷೆ ಏನು? ಲಾಸ್ ಹತ್ರ ಹೆಂಗೆ ಮಾಡ್ತೀರಿ ಮತ್ತೆ ಸರ್? ಅದು ಲಾಸ್ ಆಗಿದ್ದು ಹೆಂಗನ್ನಿರಲಿಲ್ಲ, ನಾವು ಅದು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಸರ್. ಎಲ್ಲಿ ನೋಡಿದ್ರೆ ನಮ್ಮ ಸೈಡ್ ಬರೀ ಮಾವು ಮೋಸಂಬಿ ಐತೆ ಸರ್. ನಾವು ಫಸ್ಟ್ ಮಾವೇ ನೆಡಬೇಕಂತ ಪ್ಲಾನ್ ಮಾಡಿದ್ವಿ ಸರ್, ಆಮ್ಯಾಗ ಮಾವೆಲ್ಲ ಎಲ್ಲಿ ನೋಡಿದ್ರೆ ಮಾವಿನ ನೆಟ್ಟಾರ, ಇದರಿಂದ ಮುಂದೆ ಬರ್ತಾ ಬರ್ತಾ ಅದ್ರ ರೇಟು ಕಮ್ಮಿ ಆಗ್ಬೋದು, ಅದು ಬ್ಯಾಡ ಅಂತೇಳಿ ನಾವು ಹೊಸದು ಯಾವನ ಹೊಸದಿದ್ರೆ ಮಾಡಮ್ ಅಂತೇಳಿ ಸರ್ಚ್ ಮಾಡಿದಾಗ ಯೂಟ್ಯೂಬ್ನಾಗ ಇದು ಡ್ರ್ಯಾಗನ್ ಫ್ರೂಟ್ ನೋಡಿ ನಮ್ಮ ಆ್ಯಪಲ್ ದಿನಾಗ ಒಬ್ಬರು ಅವ್ರು ಬಂದು ಹಿಂಗೆ ಮಾಡಮ್ ಅಂತೇಳಿ ಅವ್ರು ನಾವು ಸೇರಿ ಮಾಡಿವ್ರಿ. ಮೊದಲು ಯಾವ್ದಾದ್ರು ತೋಟ ನೋಡಿದ್ರೆ ಡ್ರ್ಯಾಗನ್ ಫ್ರೂಟ್? ಇಲ್ಲ ನೋಡಿಲ್ಲ, ನಾವು ನೋಡಿಲ್ಲ, ಯೂಟ್ಯೂಬ್ನಾಗ ನೋಡಿದ್ದೆ ಅಚ್ಚಮ್ಮ, ಆದರೆ ಎಷ್ಟನ್ನ ಆಗಲಿ ಖರ್ಚು ಅಂತ ಇದು ಮಾಡಿ. ಅಲ್ಲ, 5 ಲಕ್ಷ ರೂಪಾಯಿ ಆಗೈತೆ ಅಂತ ಹೇಳಿದ್ರಿ, ಕಂಬ ಆಯಿತು, ಸಸಿ ಆಯಿತು, ಪ್ರಿಪೇರ್ ಮಾಡೋದಾಯಿತು, ಹಚ್ಚೋದಾಯಿತು, ಲೇಬರ್ ಆಯಿತು, ಇವೆಲ್ಲ ಕೈಲಿ ಹಾಕ್ಬೇಕಲ್ಲ 5 ಲಕ್ಷ ರೂಪಾಯಿ, ಮತ್ತು ನೀವು ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಮನೆಗಿದ್ದು ಆಯ್ನ ಲೋನಿಗೆ ಮಾಡಿರಿ. ಲೋನ್ ಮಾಡಿದ್ರಿ, ಲೋನ್ ಮಾಡಿದ್ವಿ, 3 ಲಕ್ಷ ಲೋನ್ ಬಂತು, ಮತ್ತು 1-2 ಲಕ್ಷ ಊರಾಗ ಸಾಲ ಇಸ್ಕೊಂಡ್ವಿ, ಇಸ್ಕೊಂಡು ಮಾಡಿದ್ರಿ. ಇಲಾಖೆಯವರು ಏನು 1.5 ಲಕ್ಷ ಕೊಟ್ರ? 1.5 ಲಕ್ಷ ಕೊಟ್ರು ತೋಟಗಾರಿಕೆ ಇಲಾಖೆದವರು. ಹೌದ್ರಿ, ಏನು ಬರ್ಬೋದಂತೀರ? ಇಷ್ಟೆಲ್ಲ ಖರ್ಚು ಮಾಡಿರಿ, ಮುಂದೆ ಇದರ ಲಾಭ ನಾವು ತಕ್ಕೋತೀವಿ ಅಂತ ಹೇಳಿ ಧೈರ್ಯ ಅದ? ಆದ್ರಿ ತಕ್ಕಂತೀರಿ. ಅಂದರೆ ಇದು ಸ್ಟಾರ್ಟಿಂಗ್ ಖರ್ಚು ಜಾಸ್ತಿ, ಆದಮೇಲೆ ಇದು ಖರ್ಚು ಇರೋಲ್ಲ, ಸುಮ್ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇರಲ್ಲ ರೀ, ಫಸ್ಟ್ಗೆ ಅಷ್ಟೇ ಖರ್ಚು ಹೆಚ್ಚು ಇರ್ತದೆ ರೀ. ಏನು ರೋಗ ಹುಳ ಏನಿರಲ್ಲ, ಇದು ಕಮ್ಮಿ ಸರ್, ರೋಗ ಹುಳ ಏನು ಬರೋದಿಲ್ಲ, ಬಂದರೆ ಎಲ್ಲ ನೊಂದು ಕೆಂಪುಗಾಗಿ ಇದು ಕೊಳ್ತದ ಸರ್, ನೀರು ಹೆಚ್ಚು ಬಿಟ್ಟರೆ ಕೆಂಪುಗಾಗಿ ಸಸಿ ಕೊಳ್ತದ ರೀ, ನೀರು ಹೆಚ್ಚು ಬೀಳಬಾರ್ದು ಸರ್, ಅದರಿಂದ ಇದಕ್ಕೇನು ರೋಗ ಏನು ಬರಲ್ಲ ರೀ. ಸುಮ್ಮನೆ ಅವಾಗ ಗೊಬ್ಬರ ಕೊಡಬೇಕು, ವಾರಕ್ಕೊಂದ್ಸಲ ನೀರು ಬಿಟ್ಕೊಂಡು ಹೋದ್ರೆ ಆಯ್ತು. ಆಯ್ತು ಸರ್. ಮತ್ತು ನೀವು ಎಷ್ಟೋರ್ಗೆ ಓದಿರಿ ಸಾಲಿ? ನಾವು ಡಿಗ್ರಿ ಕಂಪ್ಲೀಟ್ ಆಗಿದೆ ರೀ. ಬಿ ಎ ಕಂಪ್ಲೀಟ್ ಆಗಿದೆ? ಹಾಂ, ಬಿ ಎ ಕಂಪ್ಲೀಟ್. ಮುಂದೆ ಯಾಕೆ ಓದಲಿಲ್ಲ ಅಂದರೆ ಇಲ್ಲಿ ಹೊಲ್ದಾಗ ಕೆಲಸ ಮಾಡೋರಿಲ್ಲರಿ, ನಮ್ಮ ಅಪ್ಪ ಅವ್ರಿಗೆ ಆಗಲ್ಲ ಕೆಲಸ ಮಾಡೋಕ್ಕೆ, ಮತ್ತು ನಾವು ಖರ್ಚು ಮಾಡಬೇಕಲ್ಲ ಓದಬೇಕಂತಂದರೆ, ಮತ್ತು ಇಲ್ಲೇ ಯಾವುದೊಂದೊಂದು ಮಾಡ್ಕೊಂಡು ಇಲ್ಲಿ ಇರಮ್ಮಂತ. ಈಗ ನೀವು ಓದಿದ್ದು ಈ ಒಕ್ಕಲ್ತನಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತೀರಿ? ಇಲ್ಲ ರೀ, ನಾವು ಆವಾಗಿಂದ ಮಾಡ್ತೀವಿ ರೀ, ಈ ಹೊಲ್ದಾಗ ಕೆಲಸ ಮಾಡ್ತೀವಿ, ಹಂಗೆ ಸ್ಟಡಿ ಮಾಡಿ ಎಲ್ಲ ಡಿಗ್ರಿ ಮುಗಿಸ್ತೀವಿ ರೀ. ಸ್ಟಡಿ ಮಾಡಿರಿ ಬಿಡ್ರಿ, ಈಗೆಲ್ಲ ಮೊದಲು ನೀವು ಒಕ್ಕಲ್ತನ ಮಾಡ್ಕೊಂಬಂತಪ್ಪ ಅಂತ ಈ ಹೊಸ ತಂತ್ರಜ್ಞಾನ, ಹೊಸ ಹೊಸ ಬೆಳೆ, ಇದ್ರ ಮಾಹಿತಿ ಗೊತ್ತಾಗ್ತಿಲ್ಲ. ಈಗ ನೀವು ಮೊಬೈಲ್ ಯೂಸ್ ಮಾಡ್ತೀರಿ, ಯೂಟ್ಯೂಬ್ ನೋಡ್ತೀರಿ, ಇವೆಲ್ಲ ನಿಮ್ಗೆ ಅನುಕೂಲ ಆಗಿದೆ ಓದ್ದಾಗಿದೆ? ಹಾಂ, ಅನುಕೂಲ ಆಗಿದೆ. ಅಂದರೆ ಹೇಗೆ ನೀವೆಲ್ಲ ಸ್ಪ್ರೇ ಮಾಡೋದು, ಗೊಬ್ಬರ ಇಡೋದು, ಇವೆಲ್ಲ ಮಾಹಿತಿ ಎಲ್ಲಿಂದ ತಗೊಳ್ತೀರಿ? ಇಂಟರ್ನೆಟ್ ನೋಡ್ಕೋತಿರೋ ಅಥವಾ ಓದ್ತಿರೋ ಪುಸ್ತಕ ಹೆಂಗೆ? ಇಲ್ಲರಿ, ನಾವು ಯೂಟ್ಯೂಬ್ನಾಗ ನೋಡ್ತೀವಿ, ಅವ್ರು ಮೊದಲು ಹಾಕಿದ್ದವ್ರು ಇರ್ತಾರೆ ತೋಟದವ್ರು, ಅವರೆಲ್ಲ ನಮಗೆ ಅವರು ಏನೇನು ಮಾಡ್ಬೇಕು, ಮೇಂಟೆನೆನ್ಸ್ ಏನು ಮಾಡ್ಬೇಕು, ಏನಾಗ್ಬೇಕು ಸಸಿಗೆ ಅಂತೆಲ್ಲ ಕ್ಲಿಯರಾಗಿ ಹೇಳ್ತಾರೆ ಯೂಟ್ಯೂಬ್ ವೀಡಿಯೋನಾಗ. ಅದನ್ನ ನೋಡಿ ನಾವು ಏನೇನು ಹಾಕ್ಬೇಕು ಸಸಿಗೆ ಅಂತ ನೋಡಿ ಎಲ್ಲ ಹಾಕ್ತೀವಿ ರೀ. ಏನಾಗ ಡಿಗ್ರಿ ಓದಿ ಒಕ್ಕಲ್ತನ ಕಡೆ ಬಂದಿಲ್ಲ, ಮತ್ತೆ ಹೆಂಗೆ ಅನ್ಸಕತ್ತದ? ಏನಿಲ್ಲ ರೀ, ಇಲ್ಲೇ ನನಗೆ ತುಂಬ ಖುಷಿ ಅನ್ನಿಸ್ತದ ರೀ, ಏನಪ್ಪ ಲಾಸು ಮತ್ತು ಹೆಂಗೆ ಓದಿದ್ರೆ ಚಲೋ ಆಗ್ತಿತ್ತು, ಒಕ್ಕಲ್ತನ ಹೆಂಗೆ ಕೈ ಹಿಡಿತದೋ ಭೂಮಿ ಹೆಂಗೆ ಪ್ರಯತ್ನ ಅಂತೂ ನಡೆದದ? ಪ್ರಯತ್ನ ಅಂತೂ ನಡೆದದ ರೀ, ಅದು ಮುಂದಿನ ವಿಚಾರ ಬರ್ತದ್ರೆ ಅದೇನು ಎಲ್ಲಿಗೆ ಹೋಗಲ್ಲ. ಬಟ್ ಇಲ್ಲಿ ಅಂತೂ ನಮಗೆ ಖುಷಿ ರೀ, ರೈತರ ಕೆಲಸ ಅಂದರೆ ನಮಗೆ ಖುಷಿ ಮಾಡಬೇಕಂತ. ಬೆಳಿಗ್ಗೆ ಎಷ್ಟು ಹೇಳ್ತೀರಿ ಹೊಲಕ್ಕೆ ಬರ್ತೀರಿ? ದಿನಾಲೂ ಬರ್ತೀರಾ ಹೊಲಕ್ಕೆ? ದಿನ ಬರ್ತೀರಿ, ದಿನ 5 ಗಂಟೆಗೆ ಬರ್ತೀರಿ ಹೊಲ. 5 ಗಂಟೆಗೆ ಬಂದು 7 ಆತದ್ರೆ ಮನೆಗೆ ಹೋಗ್ಬೇಕಂತ. ಇದರಿಂದ 7ವರೆಗೆ ಸಾಯಂಕಾಲ ಹೊಲ್ದಾಗ ಇರ್ತೀರಿ, ಬುತ್ತಿ ಕಟ್ಕೊಂಡ್ ಬಂದ್ಬಿಡ್ತೀರಿ? ಹೌದು ರೀ, ಅವ್ರ ಮನೆಯವ್ರು ಬುತ್ತಿ ಕಟ್ಕೊಂಡು ಬರ್ತಾರೆ 9 ಗಂಟೆಗೆ, ನಾವು 5 ಗಂಟೆಗೆ ಬರ್ತೀರಿ. 5 ಗಂಟೆಗೆ ಬಂದು ಏನೇನು ಕೆಲಸ ಇರ್ತೇವೆ ಎಲ್ಲ ಮಾಡ್ಕೊಂಡು ಮತ್ತೆ ನೈಟ್ 7 ಗಂಟೆಗೆ ಹೋಗ್ತೀವಿ ಮನೆ. ಇಮಾಮ್ ಶೇಖ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಈ ಬೆಳೆಯನ್ನು ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ, ಮುಂದಿನ ದಿನಗಳಲ್ಲಿ ನಿಮಗೆ ಚಲೋತ್ನಾಗಿ ಇಳುವರಿ ಬರಲಿ, ಇಳುವರಿ ತಕ್ಕಂತೆ ನಿಮಗೆ ಚಲೋತ್ನಾಗಿ ರೇಟ್ ಸಿಕ್ಕರೆ ನೀವು